ರೈತ ಬಾಂಧವರಲ್ಲಿ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಮಣ್ಣು ಮತ್ತು ನೀರು ಪರೀಕ್ಷೆಯ ಮಹತ್ವ. ಸೊ ಮಣ್ಣು ಈಗ ಕೆಲವು ಸ್ವಾಭಾವಿಕವಾಗಿ ನೈಸರ್ಗಿಕವಾಗಿ ಇದು ಉತ್ಪಾದನೆಯಾಗಲು ಖನಿಜ ಮತ್ತು ಕಲ್ಲುಗಳಿಂದ ಉತ್ಪಾದನೆಯಾಗಲು ಸುಮಾರು 600-1,000 ವರ್ಷ ಬೇಕು. ಅಂದರೆ ನಿಮ್ಮ ಹೊಲದಲ್ಲಿ 1 ಎಕರೆ ಮಣ್ಣು ಉತ್ಪಾದನೆ ಆಗಬೇಕು ಅಂದರೆ ಸುಮಾರು 1,000 ವರ್ಷಗಳು ತಗೊಳುತ್ತೆ. ಅಷ್ಟು ಮುಖ್ಯವಾದ ಒಂದು ಸ್ವಾಭಾವಿಕ ಸಂಪನ್ಮೂಲ. ಇದನ್ನು ಕಾಪಾಡಿಕೊಳ್ಳೋದು ಎಲ್ಲರ ಜವಾಬ್ದಾರಿ, ಹಾಗೂ ಮುಂದಿನ ಪೀಳಿಗೆಗಾಗಿ ಇದನ್ನು ಕಾಪಾಡಿ ಮುಂದಿನ ಪೀಳಿಗೆಗೆ ಇದರಿಂದ ಬರೋ ಅನುಕೂಲಗಳನ್ನು ನಾವು ಮಾಡಿಕೊಡ್ಬೇಕಾಗುತ್ತೆ. ಮುಂದಿನ ತಲೆಮಾರಿಗೆ ನಾವು ಒಂದು ಆರೋಗ್ಯಕರವಾದಂಥ ಮಣ್ಣನ್ನು ಕೊಡಬೇಕು ಅನ್ನೋದು ನಿಮ್ಮ ಸಂದೇಶ. ಸಂದೇಶ. ಒಂದು ಕರೆ ಇದೆ ನೋಡೋಣ. ಹಲೋ. ಹಲೋ. ನಮಸ್ತೆ. ಎಲ್ಲಿಂದ ತಮ್ಮ ಹೆಸರು ಹೇಳಿ ಸರ್? ನಾನು ಜೂಪುರಿಂದ ಭೀಮನಗೌಡ ಪಾಟೀಲ್ ಅಂತ ಸರ್, ರೈತರು ನಾವು ಮಾತಾಡೋದು. ಪಾಟೀಲ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಕೇಳಿ ನಿಮ್ಮ ಪ್ರಶ್ನೆ. ನಮಸ್ತೆ. ತಜ್ಞರ ಸತೆ ಶುಭ ಸಂಜೆ, ನಮಸ್ಕಾರಗಳು. ನಮಸ್ಕಾರ. ನಮಸ್ಕಾರ ಪಾಟೀಲ್ ರವರು, ಹೇಳಿ ಸರ್. ನಮ್ಮದು ಒಂದು ಕಪ್ಪು ಭೂಮಿ ಇದೆ ಸರ್. ನಾವೆಲ್ಲ ಒಂದು ಈಗ ಒಂದು 20-30 ಎಕರೆಯಲ್ಲಿ ಭತ್ತ ಬೆಳಿತೀವಿ ಸರ್. ಓಕೆ, ಹೇಳಿ. ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಸರ್ ಭತ್ತ ಬೆಳೆ. ಬೇಸಿಗೆಯಲ್ಲಿ ಒಂದು 4-5 ಎಕರೆ ಒಂದು 40-50 ದಿನಗಳಾದ ನಂತರ ಒಂದು 2-3 ಗೊಬ್ಬರ ಮುಗಿದ ಮೇಲೆ ಅದು ಭತ್ತದ ಸಸಿ ಎಲ್ಲ ಒಣಗೋಗಿ ಎಲ್ಲ ನಾರಸಿದ ಇಲ್ಲಾರ್ದಂಗ ಆಗಿಬಿಡ್ತಾರೆ, ಎಲ್ಲ ಊಸಿ ಹೋಗ್ಬಿಡ್ತಾರೆ ಮಡಿ ಎಲ್ಲ. ಏನ್ ಸಮಸ್ಯೆಗೆ ಕಾರಣ? ಅದಕ್ಕೆ ಯಾವ ಸಮಸ್ಯೆ ಸರ್? ಈಗ ಮಣ್ಣಿನ ಪರೀಕ್ಷೆ ಮಾಡಿಸ್ಬೇಕಂದ್ರೆ ಸರ್, ಮಳೆಗಾಲದಲ್ಲಿ ಚೆನ್ನಾಗಿ ಬರ್ತದೆ ಬೆಳೆ, ಬೇಸಿಗೆಯಲ್ಲಿ ಬರಲ್ಲ ಸರ್. ಅದು ಏನಾಗಿರುತ್ತೆ ಅಂದ್ರೆ, ನೀವು ಪದೇ ಪದೇ ಇದನ್ನ ಭತ್ತನೆ ಬೆಳೀತಾ ಇದ್ದೀರಾ ಅಲ್ವಾ? ಅದೇನಾಗುತ್ತೆ, ಹೆಚ್ಚು ರಸಗೊಬ್ಬರಗಳನ್ನ ಯೂಸ್ ಮಾಡ್ತೀರಾ. ಈಗ ಸುಮಾರು ಎಲ್ಲ ಈ ಗೊಬ್ಬರಗಳು ಈ ಮಳೆಗಾಲದಲ್ಲಿ ಏನಾಗುತ್ತೆ, ಸ್ವಲ್ಪ ಕರಗಿ ಅದು ಗಿಡಕ್ಕೆ ತಲುಪುತ್ತೆ. ಈ ಇದರಲ್ಲಿ ಬೇಸಿಗೆನಲ್ಲಿ ಹೆಚ್ಚು ಶಾಖ ಇರೋದ್ರಿಂದ ಆ ನೀರೆಲ್ಲ ಹಾವಿಯಾಗೋಗಿ, ಉಳಿದಿರೋ ನೀರು ಭೂಮಿಲಿರೋರೆಲ್ಲ ಹಾವಿಯಾಗೋಗಿ ಆ ಉಪ್ಪಿನ ಅಂಶ ಲವಣಾಂಶ ಎಲ್ಲ ಬಂದು ಮೇಲ್ಗಡೆ ಕುತ್ಕೊಳ್ಳುತ್ತದೆ. ಈ ಬೇರು ಎಲ್ಲೆಲ್ಲಿ ಈ ಮೇಲ್ಪದರದಲ್ಲಿ ಮಣ್ಣಿರುತ್ತಲ್ಲ, ಮೇಲ್ಪದ ಮಣ್ಣು 15-20 ಸೆಂಟಿಮೀಟ್ರು, ಆ ಸೆಂಟಿಮೀಟ್ರಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆದಾಗ ನೀವು ಏನು ಸಸಿ ಇದು ಮಾಡ್ತಿರೋ ನಾಟಿ ಮಾಡ್ತಿರೋ ಅದೆಲ್ಲ ಒಣಗೋಗುತ್ತದೆ. ಸೊ ಲವಣಾಂಶ ಜಾಸ್ತಿ ಇರೋದ್ರಿಂದ ನೀವೇನು ಮಾಡಬೇಕು, ಅದನ್ನು ಪರೀಕ್ಷೆ ಮಾಡಿ ಹತ್ತಿರದಲ್ಲಿ RSK ಇರುತ್ತೆ ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿರ್ತವೆ, ಮತ್ತು ನಮ್ಮ ಕೃಷಿ ಸಂಶೋಧನಾ ಕೇಂದ್ರಗಳಿರುತ್ತೆ, ನಮ್ಮ ಕೃಷಿ ಕಾಲೇಜುಗಳಲ್ಲೂ ಕೂಡ ಪ್ರಯೋಗಾಲಯಗಳಿದ್ದಾವೆ. ಸೊ ಅಲ್ಲಿಗೆ ನೀವು ಒಂದು 1/4 kg ಮಣ್ಣು ತೊಗೊಂಬಂದರೆ ಅದನ್ನು ಪರೀಕ್ಷೆ ಮಾಡಿ ಅದರಲ್ಲಿ ಲವಣಾಂಶ ಎಷ್ಟಿದೆ ಅಂತ ನೋಡಿ ಅದಕ್ಕೆ ಏನು ಸೂಕ್ತ ಪರಿಹಾರ ಕೊಡಬೇಕು ಅಂತ ಹೇಳ್ತೀವಿ. ಮಣ್ಣು ಎಷ್ಟು ಫೀಟ್ ಇಲ್ಲಿಂದ ಒಳಗೆ ತೊಗೊಂಡ್ಬರ್ಬೇಕು ಸರ್ ಮಣ್ಣನ್ನು? ನೀವು 15-20 ಸೆಂಟಿಮೀಟ್ರಲ್ಲಿ ವಿ ಆಕಾರದಲ್ಲಿ ಗುಣಿ ತೋಡಿ, ಈ ಸಲಿಕೆ ತಗೊಂಡು ವಿ ಆಕಾರದಲ್ಲಿ ತೆಗೀರಿ. ಅದರಲ್ಲಿ ಸೈಡಲ್ಲಿ ಹಂಗೆ ಕೆರ್ಕೊಂಡ್ರೆ ಅದರಲ್ಲಿ ಒಂದು 1/4 kg ಇದ್ರೆ ಸಾಕು. 1/4 kg ಅಷ್ಟಿದ್ದು ಅದನ್ನ ಪ್ಲಾಸ್ಟಿಕ್ ಕವರ್ಗೆ ಹಾಕಿ ನಿಮ್ಮ ಸರ್ವೆ ನಂಬರು, ನಿಮ್ಮ ಹೆಸರು, ನಿಮ್ಮ ಊರಿನ ಹೆಸರು, ಯಾವತ್ತು ಮಣ್ಣು ಸ್ಯಾಂಪಲ್ ತಗೊಂಡ್ರಿ ಆ ಡೇಟು ಅವನ್ನೆಲ್ಲ ಬರೆದು ತಗೊಂಬಂದ್ರೆ ನಮ್ಮ ಪ್ರಯೋಗಾಲಯದಲ್ಲಿ ನಾವು ಖಂಡಿತ ಅದ್ರ ಬಗ್ಗೆ ವಿವರವಾಗಿ ಏನ್ ಸಮಸ್ಯೆ ಇದೆ ಅಂತ ನೋಡಿ ಎಲ್ಲ ಮಾಹಿತಿ. ಹಾಗೇನೆ ಸರ್, ಇನ್ನೊಂದ್ರೆ ಇದು ಒಂದು ತುಂಗಭದ್ರಾ ನದಿಯಲ್ಲಿ ನಾವು ಬಳಕೆ ಮಾಡ್ತೀವಿ ಸರ್ ನೀರು. ಮೊದಲು ಈಗ 10 ವರ್ಷ ಕೆಳಗ ಸ್ವೀಟ್ ಇತ್ತು ಸರ್ ನೀರದು. 10 ವರ್ಷ ಏನಿತ್ತು? ಸ್ವೀಟ್ ಇಲ್ಲ ಸರ್ ಅದು ನೀರು. ಹಾಗೇನೆ ಅದು ನೀರ್ಗನ ತಗೊಂಡ್ ಬರ್ಬೇಕಂತೀರಿ ಸರ್? ಖಂಡಿತ ನೀರ್ ತಗೊಂಬನ್ನಿ. ಅದೇನಾಗುತ್ತೆ, ಈ ಕಡೆ ಎಲ್ಲ ಕಪ್ಪು ಮಣ್ಣು ಜಾಸ್ತಿ, ಕಪ್ಪು ಮಣ್ಣಿನಲ್ಲಿ ಒಂದು ನದಿಯ ನೀರನ್ನ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹೌದು, ನದಿ ನೀರು ಆಗದ್ರು ಕೂಡ ಇದೇನಾಗುತ್ತೆ, ಈ ಕಪ್ಪು ಮಣ್ಣಿನಲ್ಲಿ ನೀರು ಹರಿಯೋ ನೀರಾದ್ರೂ ಕೂಡ ಅದು ಸಾಲ್ಟನ್ನು ಎತ್ಕೊಂಡ್ಬರುತ್ತೆ. ಈ ಲವಣಾಂಶಗಳು ಕಪ್ಪು ಮಣ್ಣಿನಲ್ಲಿ ಕ್ಯಾಲ್ಸಿಯಮ್ಮು ಮೆಗ್ನೀಷಿಯಮ್ ಇವು ಹೆಚ್ಚಾಗಿರುತ್ತೆ, ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಆ ಕ್ಯಾಲ್ಸಿಯಂ ಏನಾಗುತ್ತೆ, ಅದು ಕರಗಿ ಅದು ಕಪ್ಪು ಮಣ್ಣು ಇರೋ ಜಾಗದಲ್ಲಿ ನೀರು ಎಲ್ಲೆಲ್ಲಿ ಹರಿದು ಬರುತ್ತೋ, ಈ ನದಿ ನೀರಾದರೂ ಕೂಡ ಎಲ್ಲೆಲ್ಲಿ ಹರಿದು ಬರುತ್ತೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಆ ಮಣ್ಣು ಕೂಡ ಸ್ವಲ್ಪ ನಿಮಗೆ ಲವಣಾಂಶ ಹೆಚ್ಚು ಪ್ರಮಾಣದಲ್ಲಿ ಕಂಡು ಬರುತ್ತೆ ಆ ನೀರಿನಲ್ಲಿ ಕೂಡ. ಭೀಮನ್ಗೌಡ್ರೆ ಪರೀಕ್ಷೆಯನ್ನ ಮಾಡಿಸಿ ಗೊತ್ತಾಗತ್ತೆ ಅದು. ನೀವು ಆ ನೀರನ್ನ 1 ಲೀಟರ್ ಅಥವಾ 1/2 ಲೀಟರ್ ಒಂದು ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ ತಂದ್ರೆ ಆಯ್ತು. ಓಕೆ ಸರ್, ನಾವು ಆದಷ್ಟು ಮಧ್ಯ ಭಾಗದಲ್ಲಿ ತಗೊಳ್ಳಿ. ಇನ್ನೊಂದ್ ಸರ್, ಮಣ್ಣು ಮತ್ತು ನೀರು ಸರ್, ನಾವು ಇದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾವಾಗಾದ್ರೂ ತಗೊಂಡು ಬರ್ಬೋದ್ರೆ ನಡೀತಾರೆ. ನೀವು ಮಣ್ಣನ್ ಮಾತ್ರ ಬೇಸಿಗೆಗಾಲದಲ್ಲಿ ಅಥವಾ ಇವಾಗ ಮಣ್ಣು ತೆಗೆಯೋಕಿನ ಮುಂಚೆ ಸುಮಾರು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕು. ಒಂದು, ನೀವು ನೆರಳಲ್ಲಿ ತೆಗಿಬಾರ್ದು. ಆಮೇಲೆ ಮರಗಳ ಎಲೆಗಳು ಬಿದ್ದಿರುತ್ತಲ್ಲ ಆ ಜಾಗದಲ್ಲಿ ತಗೋಬಾರ್ದು. ಕೊಟ್ಟಿಗೆ ಗೊಬ್ಬರ ಏನಾದ್ರು ಶೇಖರಣೆ ಮಾಡಿದ್ರೆ ಅಲ್ಲೂ ತಗೋಬಾರ್ದು. ಆಮೇಲೆ ನೀರು ಹರಿಯೋ ಕಾವಲೆ ಹತ್ರ ತಗೋಬಾರ್ದು. ಆಮೇಲೆ ಗೊಬ್ಬರ ಹಾಕಿ 45 ದಿನ ಆದ್ಮೇಲೆ ತಗೋಬೇಕು. ಆಮೇಲೆ ಆದಷ್ಟು ಈ ಎಲ್ಲಾ ಜಾಗಗಳನ್ನ ಬಿಟ್ಟು ಇಳಿಜಾರು ಪ್ರದೇಶದಲ್ಲೂ ತಗೋಬಾರ್ದು. ಎಲ್ಲಾ ಜಾಗದಲ್ಲೂ ಬಿಟ್ಟು ಖಾಲಿ ಜಾಗದಲ್ಲಿ ಈ ಕಟಾವು ಆದ ನಂತರ ಮತ್ತೆ ಬಿತ್ತನೆಕಿನ ಮುಂಚೆ ಈ ಒಂದು ಪೀರಿಯಡ್ ಇರುತ್ತಲ್ಲ, ಈ ಒಂದು ಟೈಮು, ಆ ಟೈಮಲ್ಲಿ ಇವಾಗ ಸಾಮಾನ್ಯವಾಗಿ ಮಾರ್ಚಿಂದ ಜೂನ್ ಒಳಗಡೆ ಈ ಟೈಮಲ್ಲಿ ನೀವು ಮಣ್ಣನ್ನು ಸಂಗ್ರಹಣೆ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ತೋರಬೇಕು. ಅಕಸ್ಮಾತ್ ನಿಮ್ಮದು ಹೆಚ್ಚು ಜಮೀನು ಹೆಚ್ಚಿದೆ ಅಂದರೆ ಪ್ರತಿ ಎಕರೆಗೆ 1 ಸ್ಯಾಂಪಲ್ ಅಥವಾ 2 ಎಕರೆಗೆ 1 ಅಂದರೆ ನೀವು ಹೊಲದಲ್ಲಿ ಫಸ್ಟು ಓಡಾಡಿ, ಜಿಗ್ಜಾಗ್ ಜೆಡ್ ಆಕಾರದಲ್ಲಿ ಓಡಾಡಬೇಕು. ಅಲ್ಲಿ ಮಣ್ಣಿನ ಬಣ್ಣ, ಇಳಿಜಾರು, ಆಮೇಲೆ ಇಳುವರಿ, ಈ ಥರ ಮೇಲ್ಗಡೆ ಮಣ್ಣಿನ ಮೇಲ್ಗಡೆ ಏನಾದ್ರು ಕಲ್ಲು, ಸಣ್ಣ ಕಲ್ಲುಗಳು ಜಾಸ್ತಿ ಇದೆಯೋ ಕಮ್ಮಿ ಇದೆಯೋ ಆ ಥರ ಪ್ರದೇಶಗಳನ್ನ ವಿಭಜನೆ ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು 1/2 ಕೆಜಿ ತಗೊಂಡು ಆಮೇಲೆ ಪ್ರತಿ ಎಕರೆಗೆ ಅದನ್ನು ಮಿಕ್ಸ್ ಮಾಡಿ ಒಂದು ಚೌಕಾಕಾರದಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಮೇಲೋ ಅಥವಾ ಚೀಲದ ಮೇಲೋ ಹಾಕಿ ಅರ್ಧದಲ್ಲಿ 1/2 ತೆಗೆದು 1/2 ಕೆಜಿಯಷ್ಟು ಬರೋವಷ್ಟು ಮಾಡಿ ಅದರಲ್ಲಿ ಕಲ್ಲು ಅಥವಾ ಬೇರು ಕಾಂಡ ಏನಾರು ಇದ್ದರೆ ಅವನ್ನೆಲ್ಲ ತೆಗೆದಾಕಿ ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಿ ನೀಟಾಗಿ ನಿಮ್ಮ ಹೆಸರು, ಸರ್ವೆ ನಂಬರು, ಆಮೇಲೆ ಊರ ಹೆಸರು, ಯಾವಾಗ ತಗೊಂಡ್ರಿ ಅವನ್ನೆಲ್ಲ ಬರೆದು ತಗೊಂಬನ್ನಿ. ಓಕೆ ಸರ್, ನಾವು ಇದು ನಿಮ್ಮ ಒಂದು ಅಲ್ಲಿ ಯಾರನ್ನ ಭೇಟಿಯಾಗಬೇಕು ಅವ್ರನ್ನ ನಂಬರು ಆಮೇಲೆ ನಿಮ್ಮ ಹೆಸರು ಸತ ಇವರ ಸತ ತಿಳಿಸ್ಬಿಡ್ರಿ ಸರ್. ಕೊಡ್ತೀನಿ ಭೀಮನ್ಗೌಡ್ರೆ, ಕಾರ್ಯಕ್ರಮದ ನಂತರ ನಮ್ಮ ರಾಜೇಶ್ ಅವ್ರದ್ದು ನಂಬರ್ ಕೊಡ್ತೀನಿ. ಮುಖ್ಯವಾಗಿ ಈ ಮಣ್ಣು ಪರೀಕ್ಷೆ ತೆಗೆಯುವಂತಹ ಒಂದು ಸಮಯದಲ್ಲಿ ಏನಾದರೂ ತೊಂದರೆ ಆಗಿತ್ತು ಅಂತಂದ್ರೆ ನಿಮ್ಮ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನ ಭೇಟಿಯಾಗಿ ಅವರ ಮಾರ್ಗದರ್ಶನ ತಗೊಳ್ಳಿ, ಅದನ್ನ ಪದ್ಧತಿ ಪ್ರಕಾರ ತಗೊಂಡು ಕೊಟ್ರೆ ಸರಿಯಾದ ಒಂದು ಪರೀಕ್ಷಾ ಫಲಿತಾಂಶ ಸಿಗುತ್ತೆ. ನಮಸ್ಕಾರ ಗೌಡ್ರೆ, ಕಾರ್ಯಕ್ರಮ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೇಳಿ ಸರ್, ಈಗ ರೈತ ಬಾಂಧವರು ಮಣ್ಣು ಪರೀಕ್ಷೆ ಮತ್ತು ನೀರು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸಬೇಕು ಅನ್ನೋದು ಇಲಾಖೆಗಳ ಒಂದು ಜವಾಬ್ದಾರಿ ಕೂಡ ಇದೆ. ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಕೂಡ ಒತ್ತನ್ನು ಕೊಡ್ತಿದ್ದಾರೆ, ಜೊತೆಗೆ ರೈತ ಬಾಂಧವರ ಒಂದು ಆರೋಗ್ಯಕರವಾದಂತಹ ಒಂದು ಬೆಳೆಗೆ ಇಳುವರಿಗೆ ಇದು ಸಹಾಯ ಮಾಡುತ್ತೆ. ರೈತ ಬಾಂಧವರಿಗೆ ಮಣ್ಣು ಪರೀಕ್ಷೆಯನ್ನು ಯಾಕೆ ಮಾಡಿಸ್ಬೇಕು, ಇದರಿಂದ ಏನು ಬೆನಿಫಿಟ್ ಆಗುತ್ತೆ ನಮ್ಮ ರೈತ ಸಮುದಾಯಕ್ಕೆ ಮಾಹಿತಿ ಕೊಡಿ. ಈಗ ಸಾಮಾನ್ಯವಾಗಿ ರೈತರು ಇವಾಗ ಶಿಫಾರಸು ಮಾಡಿದ ಗೊಬ್ಬರಕ್ಕಿಂತ ಹೆಚ್ಚೆತ್ತವಾಗಿ ಗೊಬ್ಬರಗಳನ್ನ ಹಾಕ್ತಿರ್ತಾರೆ. ಹೌದು, ಒಂದು ಈ ಒಂದು ಖುಷ್ಕಿ ಜಮೀನಾಗಲಿ ಅಥವಾ ನೀರಾವರಿ ಜಮೀನಾಗಲಿ, ಈ ಖುಷ್ಕಿ ಜಮೀನಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು. ಖುಷ್ಕಿ ಒಣಬೇಸಾಯ. ಇನ್ನು ಈ ನೀರಾವರಿ ಜಮೀನು ಬಂದರೆ ಪ್ರತಿ 3 ವರ್ಷಕ್ಕೊಮ್ಮೆ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಒಳ್ಳೆಯದು. ಯಾಕೆ ಮಾಡಿಸ್ಬೇಕು ಅಂದರೆ, ಈಗ ನಮ್ಮ ರಾಜಸ್ಥಾನ ಬಿಟ್ಟರೆ ಕರ್ನಾಟಕನೇ ಅತಿ ಹೆಚ್ಚು ಮರಳು ಆಗಿ ಪರಿವರ್ತನೆಗೊಳ್ತಿರೋ ರಾಜ್ಯ. ಅಷ್ಟು ಡಿಗ್ರೇಡ್ ಆಗ್ತಾ ಇದೆ ಸಾಯಿಲ್, ಅಂದರೆ ಮಣ್ಣು ಹಾಳಾಗ್ತಾ ಇದೆ, ಗುಣಮಟ್ಟ ಕುಸಿತಾ ಇದೆ. ಹೀಗಾಗಿ ನಾವು ಅದರಲ್ಲಿ ಪರೀಕ್ಷೆ ಮಾಡೋದ್ರಿಂದ ಏನು ಗೊತ್ತಾಗುತ್ತೆ, ಏನೇನು ಸಮಸ್ಯೆಗಳಿದೆ, ದೋಷಯುಕ್ತ ಮಣ್ಣುಗಳನ್ನು ವರ್ಗೀಕರಣ ಮಾಡ್ಬೋದು. ಆಮೇಲೆ ನಮ್ಮ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ಶಿಫಾರಸು ಮಾಡಿದ ಗೊಬ್ಬರ ಪ್ರಮಾಣ ಹಾಕಿದ್ರೆ ಒಳ್ಳೆ ಇಳುವರಿ ಬರುತ್ತೆ. ಆಮೇಲೆ ಮಣ್ಣಿನ ಗುಣಮಟ್ಟನ ಗುಣವಾಗಿ ಬೆಳೆಗಳನ್ನ ಯಾವುದು ಸೂಕ್ತ ಬೆಳೆಗಳನ್ನ ಅಂತ ನಾವು ಹೇಳ್ಬೋದು. ಆಮೇಲೆ ಮಣ್ಣು ಮತ್ತು ನೀರು ನಿರ್ವಹಣೆ, ಅಂದರೆ ಸಾಯಿಲ್ ಆ್ಯಂಡ್ ವಾಟರ್ ಕನ್ಸರ್ವೇಷನ್ ಅಂತೀವಲ್ಲ, ಅದ್ರ ನಿರ್ವಹಣೆ ಯಾವ ಇದರಲ್ಲಿ ಒಳ್ಳೆ ಗುಣಮಟ್ಟದ ಮಣ್ಣನ್ನು ಕಾಪಾಡಲಿಕ್ಕೆ ಏನೇನು ಮಾಡಬೇಕು ಅಂತ ಎಲ್ಲ ಮಾಹಿತಿಗಳು ಸಿಗುತ್ತೆ. ಹಾಗೆ ಮಣ್ಣು ಆರೋಗ್ಯವಾಗಿದ್ದರೆ ಬರುವಂಥ ಬೆಳೆನೂ, ಬೆಳೆಯಲ್ಲಿ ಎಲ್ಲ ಪೋಷಕಾಂಶಗಳಿರುತ್ತೆ, ಅದನ್ನು ಊಟ ಮಾಡೋರಿಗೂ ಕೂಡ ಆರೋಗ್ಯವಾಗಿರ್ತಾರೆ. ಕೆಲವು ರೈತ ಬಂದು ಹೇಳ್ತಾರೆ ಮಣ್ಣು ಗುಣಮಟ್ಟದಾಗಿರಲ್ಲ, ಬರಡು ಇರುತ್ತದೆ, ಆದ್ರೂ ಕೂಡ ಬೆಳೆ ಬೆಳೆದಿರ್ತದೆ, ಇಳುವರಿ ಬರಲಿಲ್ಲ ಅಂತ ಒಂದು ಕೊರಗು ರೈತ ಬಂದವರಿಗೆ ಇರ್ತದೆ. ಹೌದು, ಅದೊಂದು ಉಪಯೋಗ ಆಗುತ್ತೆ ಮಣ್ಣು ಪರೀಕ್ಷೆ ಮಾಡೋದ್ರಿಂದ. ಅದರಲ್ಲಿ ಮಣ್ಣು ನೋಡಕ್ ಚೆನ್ನಾಗಿದ್ರು ಎಲ್ಲ ಪೋಷಕಾಂಶಗಳಿರಲ್ಲ, ಅದನ್ನ ಪರೀಕ್ಷೆ ಮಾಡಿದಾಗಲೇ ಗೊತ್ತಾಗೋದು. ಹೌದು, ಕೆಲವೊಂದು ನಿಮಗೆ ಸವಳು ಜವಳು ಅಥವಾ ಈ ಕ್ಷಾರ ಮಣ್ಣು ಆ ತರ ಇದ್ದಾಗ ನಿಮ್ಗೇನೋ ಒಂದು ಚೇಂಜಸ್ ಗೊತ್ತಾಗತ್ತೆ, ಮೇಲ್ಗಡೆ ಬದಲಾವಣೆಗಳು. ಅದಿಲ್ಲದೆ ಯಾವುದೋ ಒಂದು ಪೋಷಕಾಂಶ ಕೊರತೆ ಇದೆ, ಯಾಕಂದ್ರೆ ಒಂದೇ ತರ ಕ್ರಾಪ್ ಹಾಕ್ತಿರ್ತೀರ, ಆಮೇಲೆ ಯಚೇತವಾಗಿ ಗೊಬ್ಬರ ಹಾಕ್ತಿರ್ತಿರೋವಾಗ ಡಿ ಎ ಪಿ ಹಾಕಿ ಹಾಕಿ ಇಡ್ತಾರೆ ಎಲ್ಲ ರೈತರುಗಳನ್ನು. ಡಿ ಎ ಪಿ ಹಾಕೋದ್ರಿಂದ ಏನಾಗುತ್ತೆ, ಫಾಸ್ಪರಸ್ ಅಂತ ಒಂದು ರಂಜಕ, ರಂಜಕ ಯಥೇಚ್ಛವಾದಾಗ ಅದು ಐರನ್ ಮತ್ತೆ ಕಬ್ಬಿಣ ಮತ್ತೆ ಸತುನ ಫಿಕ್ಸ್ ಮಾಡ್ಕೊಳ್ಳುತ್ತೆ. ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ನಮಸ್ತೆ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಹೇಳಿ ತಮ್ಮ ಹೆಸರು. ಗೌಡ್ರೆ, ಯಾದಗಿರಿ ತಾಲೂಕಿಂದ. ಕೇಳಿ ಪ್ರಶ್ನೆ ಏನ? ಹೊಲ ಬೆಳೆವಲ್ತ ಗಿಡಗಳ ಮಾವಿನ ಗಿಡ ಸಹಾಯಕ್ಕೆ ಜಂಪಲ್ ಗಿಡ ಹಿಂದೆ ಗಿಡ ಹಚ್ಚವ್ರಿ ಸರ್. ಹಣ್ಣು ಹಳ್ಳುಗಳ ನೆಲ ನಮ್ಮ ನೆಲ. ರೈತರು ಹೇಳ್ತಿದ್ದಾರೆ ಹಣ್ಣುಗಳ ಗಿಡಗಳನ್ನು ಹಾಕಿದ್ದೀನಿ, ಗಿಡಗಳು ಸಾಯ್ತಿದ್ದಾವೆ ಅಂತ ಒಂದು ಮಾಹಿತಿಯನ್ನ ಅವ್ರು ಕೇಳ್ತಿದ್ದಾರೆ. ಗೌಡ್ರೆ, ಇದು ಮಣ್ಣು ಮತ್ತು ನೀರು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ವಿಷಯ. ನೀವು ತೋಟಗಾರಿಕಾ ತಜ್ಞರನ್ನ ಭೇಟಿಯಾಗಿ ಒಂದು ಗೊಬ್ಬರಗಳ ನಿರ್ವಹಣೆ ಆಗಿರ್ಬೋದು ಅಥವಾ ರೋಗ ಬಂದಿರಬೇಕು, ಜೊತೆಗೆ ಈ ತೋಟಗಾರಿಕೆ ಬೆಳೆಗಳಲ್ಲಿ ಏನಾದರೂ ಸಮಸ್ಯೆ ಇದ್ರಲ್ಲಿ ಮಾಹಿತಿ ಸಿಗುತ್ತೆ. ನೀವು ಮಣ್ಣು ಮತ್ತು ನೀರು ಪರೀಕ್ಷೆಯನ್ನು ನಿಮ್ಮ ಹೊಲದ್ದು ಮಾಡಿಸಿದ್ದೀರಾ? ಹೇಳ್ತಾರೆ ಡಾಕ್ಟ್ರು. ಗೌಡ್ರೆ, ಮಾಡಿಸಿದ್ದೀರಾ ಮಣ್ಣು ಮತ್ತೆ ನೀರು ಪರೀಕ್ಷೆನ? ಮಾಡಿಸ್ಬೇಕು. ಯಾದಗಿರಿಯಲ್ಲಿ ನಮ್ಮ ಬೀಗುಡಿ ಕಾಲೇಜ್ ಇದೆ, ದಯವಿಟ್ಟು ಅಲ್ಲಿ ಮಣ್ಣು ಸಂಗ್ರಹಣೆ ಮಾಡಿ ಒಂದು ಅರ್ಧ ಕೆ ಜಿ ಅಷ್ಟು ಮಣ್ಣು ತಗೊಂಡೋಗಿ. ಅದು ಹೇಗೆ ಮಾಡಬೇಕು ಅಂತ ಮುಂಚೆನೆ ಹೇಳಿದ್ದೆ. ಏನ್ ಹೇಳಿ? ಭೀಮನಗೌಡರು ಕೇಳಿದ್ರಲ್ಲ ಅದೇ ಪ್ರಶ್ನೆ. ಅದೇ ಪ್ರಶ್ನೆ. ಈಗ ನೀವು ಯಾವ ಗಿಡ ಸಾಯ್ತಾ ಇದೆ ಅಂತ ಹೇಳಿದ್ದು? ಮಾವಿನ ಗಿಡಗಳು. ಮಾವಿನ ಗಿಡಗಳು ಯಾವ್ದು ಚಲೋ? ಲಿಂಬೆ ಗಿಡ ಚೆನ್ನಾಗಿದೆ ಅಂತೆ, ಪೇರಲ ಚೆನ್ನಾಗಿದೆ ಅಂತೆ, ಬಟ್ ಮಾವು ಸಾಯ್ತಾ ಇದೆ ಅಂತ ಹೇಳ್ತಿದ್ದಾರೆ. ಖಂಡಿತ ಅದನ್ನ ಪರೀಕ್ಷೆ ಮಾಡ್ಬೇಕು. ಇವಾಗ ಕೆಲವು ಟೈಮು ರಂಜಕ ಕಮ್ಮಿ ಇದ್ರು ಕೂಡ ಬೇರುಗಳು ಸತ್ತೋಗುತ್ತೆ. ಆಮೇಲೆ ಮಾವಿನ ಕಾಯಿಗಳೇನಾದ್ರು ಪ್ರಾಬ್ಲಮ್ ಇದ್ರೆ ಅದರಲ್ಲಿ ಬೋರಾನ್ ಡಿಫಿಷಿಯನ್ಸಿ ಇರುತ್ತೆ. ಬೋರಾನ್ ಇರ್ಲಿ. ಗೌಡ್ರೆ, ಒಂದು ಕೆಲಸ ಮಾಡಿ, ನೀವು ಈಗ ಸೂಕ್ತವಾದಂಥ ಸಮಯ ಬೇಸಿಗೆ, ನಿಮ್ಮ ಭೀಮರಾಯಗುಡಿಯಲ್ಲಿ ಹೋಗಿ ತಜ್ಞರನ್ನು ಭೇಟಿಯಾಗಿ ನಿಮ್ಮ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ, ಮತ್ತು ನೀವು ಬಿಡುವಂಥ ನೀರಿನಲ್ಲಿ ಕೂಡ ಏನೊಂದು ಸಮಸ್ಯೆಗಳು ಇರ್ತವೆ, ಮಣ್ಣು ಮತ್ತು ನೀರು ಪರೀಕ್ಷೆ ಮಾಡಿಸಿ ತೋಟಗಾರಿಕಾ ತಜ್ಞರನ್ನು ಭೇಟಿಯಾಗಿ. ಅದು ನೀರನ್ನು ಕೂಡ ಪರೀಕ್ಷೆ ಮಾಡಿಸಿ. ಬೋರ್ ಇದ್ರೆ ಅದನ್ನ ಪರೀಕ್ಷೆ ಮಾಡಿಸ್ಲೇಬೇಕು. ಬೋರ್ ನೀರು ತಗೊಳಕಿನ ಮುಂಚೆ ಗೌಡ್ರೆ, ಒಂದು 10 ನಿಮಿಷ ಬೋರ್ವೆಲ್ ನೀರು ಬಿಟ್ಬಿಡಿ, ಆಮೇಲೆ ಒಂದು ಬಾಟ್ಲಲ್ಲಿ ಕನೆಕ್ಟ್ ಮಾಡಿ, ಶೇಖರಣೆ ಮಾಡ್ಬೇಕು ಒಂದು ಬಾಟ್ಲಲ್ಲಿ. ಅದನ್ನ ಕ್ಯಾಪ್ ಹಾಕಿ ಅವತ್ತೇ ತಗೊಂಡೋಗ್ಬೇಕು. ಮಣ್ಣಾದ್ರೆ ಒಂದಿನ ಬಿಟ್ಟು ತಗೊಂಡೋಗ್ಬೋದು, ಬಟ್ ನೀರನ್ನ ಅವತ್ತೇ ತಗೊಂಡೋಗ್ಬೇಕು. ನೀವು ಯಾವತ್ತು ಶೇಖರಣೆ ಮಾಡ್ತೀರೋ ಅವತ್ತೇ ತಗೊಂಡೋಗ್ಬೇಕು 1 ಲೀಟ್ರಷ್ಟು. ಧನ್ಯವಾದಗಳು. ನಮಸ್ತೆ. ತಥಾ ಹೇಳಿದ್ರೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಇದು ಗೊಬ್ಬರಗಳ ಪ್ರಮಾಣ ಗೊತ್ತಾಗುತ್ತೆ, ಮಣ್ಣುಗಳನ್ನು ವರ್ಗೀಕರಣ ಮಾಡ್ಬೋದು, ಬೆಳೆಗಳನ್ನು ಆಯ್ಕೆ ಮಾಡ್ಬೋದು, ನಿರ್ವಹಣಾ ಕ್ರಮಗಳನ್ನು ನಾವು ರೈತ ಬಾಂಧವರಿಗೆ ತಿಳಿಸ್ಬೋದು ಎಂಬಂಥ ಒಂದು ಮಾಹಿತಿ. ಒಂದು ಉತ್ತಮ ಗುಣಮಟ್ಟದ ಮಣ್ಣು ಇದೆ, ಇದು ಫಲವತ್ತಾದಂಥ ಒಂದು ಮಣ್ಣಿದೆ ಅನ್ನೋದಾದರೆ ರೈತ ಬಾಂಧವರು ಸಾಮಾನ್ಯವಾಗಿ ನೋಡಿದರೆ ಏನೇನು ಅಂಶಗಳು ಅದರಲ್ಲಿ ಒಳಗೊಂಡಿರಬೇಕು ಅಂತ ಹೇಳ್ತೀರಿ? ಒಂದು ಉತ್ತಮ ಗುಣಮಟ್ಟದ ಒಂದು ಫಲವತ್ತಾದ ಮಣ್ಣಿಗೆ ಅದರಲ್ಲಿ ಒಂದು ಸಾವಯವ ಗೊಬ್ಬರ, ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ, ಸಾವಯವದ ಪ್ರಮಾಣ ಅದು ಹೆಚ್ಚಾಗಿರ್ಬೇಕು. ಈಗ ಪ್ರತಿ ವರ್ಷನೂ ಸಾವಯವ ಗೊಬ್ಬರಗಳನ್ನ ರೈತರು ಈ ಬಿತ್ತನೆ ಮುಂಚೆ ಹಾಕೊಂಡು ಬಂದಿದ್ರೆ ಅದರದ್ದು ಮಣ್ಣು ಫಲವತ್ತತೆ ಚೆನ್ನಾಗಿರುತ್ತೆ. ಆಮೇಲೆ ಈ ಮಣ್ಣು ಚೆನ್ನಾಗಿದೆ ಅಂತ ಇನ್ನೊಂದು ಕರೆ ಇದೆ. ಇನ್ನೊಂದು ಕರೆ ಇದೆ ನೋಡೋಣ. ಓಕೆ ಹಲೋ ಸರ್, ನಮಸ್ಕಾರ. ನಮಸ್ಕಾರ, ತಮ್ಮ ಹೆಸರು ಎಲ್ಲಿಂದ? ವೆಂಕಟೇಶ್ ಪಾಲ್ ಆದ್ರು ಗುರುಮಿಟ್ಕಲ್ ತಾಲೂಕಿಂದ. ಮಳೆಗಾಲದಲ್ಲಿ ಚಲೋ ಬರುತ್ತೆ ಸರ್, ಅದು ಬೇಸಿಕಲ್ ಹಾಕಿದ್ರೆ ಸರ್ ಅದು ಒಂದು ಇದರಲ್ಲಿ ಮಾತ್ರ ಸ್ವಲ್ಪ ಅದು ಅಲ್ಲಿಗೆ ಸಾಯಿ ಬಿಡುತ್ತೆ ಸರ್. ಅದು ಇದು ಇಲ್ಲಿ ನಾಟಿ ಮಾಡಿದ್ದು ಒಂದು ಅಂದ್ರೆ ಒಂದು 15 ಫೀಟಷ್ಟು ಪೂರಾ ಇದಾಗ್ಬಿಡ್ತು ಸರ್. ಅದು ಎಲ್ಲ ಅದೇ ಲವಣಾಂಶ ಇರುತ್ತೆ ಅದ್ರಲ್ಲಿ. ಸೌಳಿದೆ, ಸೌಳ ಇರುತ್ತೆ ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ, ಯಾಕಂದ್ರೆ ನೀರೆಲ್ಲ ಆವಿಯಾಗಿ ಉಪ್ಪನ್ನೆಲ್ಲ ಮೇಲ್ಗಡೆ ತೋರುತ್ತದು. ಇವಾಗ ಬೇಸಿಗೆಲ್ಲ ಕಂಡು ಬರುತ್ತೆ, ಯಾಕೆ ಅಂದ್ರೆ ಅದು ಆವಿ ಆದಾಗ ಉಪ್ಪು ಮಾತ್ರ ಉಳ್ಕೊಳ್ಳುತ್ತೆ, ಉಪ್ಪು ಮೇಲ್ಕ ಹೋಗಲ್ವಲ್ಲ. ಹಂಗಾಗಿ ನೀವು ಅದ್ರಲ್ಲಿ ಯಾವ ಉಪ್ಪಿನಂಶ ಇದೆ, ಇವಾಗ ಒಂದು ಸೋಡಿಯಂ ಇರ್ಬೋದು ಅಥವಾ ಬೇರೆ ಕಾರ್ಬೋನೇಟ್ಸ್ ಇರ್ಬೋದು, ಸೊ ಹಂಗಾಗಿ ಅದನ್ನ ಪರೀಕ್ಷೆ ಮಾಡ್ಲೇಬೇಕು. ಮಾಡಿದ್ರೆ ಅದರಲ್ಲಿ ಸೂಕ್ತವಾಗಿ ಏನ್ ಹಾಕ್ಬೋದು, ಜಿಪ್ಸಮ್ ಹಾಕ್ಬೇಕಾ ಇಲ್ಲ ಅದನ್ನ ಲೀಚ್ ಮಾಡ್ಬೇಕಾ? ಹಾ, ಅದನ್ನ ಆರ್ಗ್ಯಾನಿಕ್ ನೀವು ಈ ತರ ಇದ್ದಾಗ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಯೂಸ್ ಮಾಡ್ತಾ ಇರಿ, ಉಪಯೋಗಿಸ್ತಾ ಇರಿ. ಹಾ, ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಎರೆಹುಳ ಗೊಬ್ಬರಗಳನ್ನ ಹಾಕಿ. ಸರಿ, ಧನ್ಯವಾದಗಳು, ನಮಸ್ತೆ. ಹೇಳ್ತಾ ಇದ್ದೀರಿ ಸರ್, ಒಂದು ಸಾವಯವದ ಪ್ರಮಾಣ ಹೆಚ್ಚಿರಬೇಕು ಅಂತಂದ್ಬಿಟ್ಟು. ಹೌದು, ಒಳ್ಳೆಯ ಮಣ್ಣಿನ ಗುಣಲಕ್ಷಣಗಳಲ್ಲಿ ಸಾವಯವ ಹಿಂಗಲ್ಲ ಅಂತ ಅದನ್ನೊಂದು ಟೆಸ್ಟ್ ಮಾಡ್ತೀವಿ. ಪರೀಕ್ಷೆ ಮಾಡಿದಾಗ ಅದು ಪಾಯಿಂಟ್ ಅಂದರೆ 0.75 ಅಂದರೆ 7.5 ಅಷ್ಟು ಇದ್ದರೂ ಒಳ್ಳೆ ಪ್ರಮಾಣ ಅಂತ ನಮ್ಮ ಇಂಡಿಯಾ ನಮ್ಮ ಭಾರತದ ಕಂಡೀಷನಲ್ಲಿ. ಅದು ಇನ್ನೂ ಜಾಸ್ತಿ ಇದ್ದಷ್ಟು ಒಳ್ಳೇದು ಬಿಡಿ, 1% ವರೆಗೂ ಇದ್ದರೆ ಒಳ್ಳೇದು. ಮತ್ತು ಈ ಇಳಿಜಾರು ಪ್ರದೇಶ ಇದ್ದರೆ ಅಲ್ಲಿ ಸ್ವಲ್ಪ ಸವಕಳಿನ ತಡಿಲಿಕ್ಕೆ ಅಲ್ಲಲ್ಲಿ ಚೆಕ್ ಇದು ಬದಿಗಳನ್ನ ಹಾಕಿರಬೇಕು. ಆಮೇಲೆ ಸುತ್ತ ಒಂದು ಗಿಡಗಳನ್ನ ನೆಟ್ಟಿರಬೇಕು ಸವಕಳಿನ ತಡೆಯೋಕ್ಕೆ, ಮಳೆಯಿಂದ ಆಗಿರ್ಬೋದು ಅಥವಾ ಗಾಳಿಯಿಂದ ಆಗಿರ್ಬೋದು. ಆಮೇಲೆ ಅದರಲ್ಲಿ ಮಣ್ಣಿನ ರಚನೆ ಏನಿರುತ್ತೆ, ರಚನೆ ಅದು ಕಾಳುಗಳ ಟೈಪ್ ಇರಬೇಕು. ಒಂದು ಪ್ಲೇಟ್ ತರ ಇರುತ್ತೆ, ಇನ್ನೊಂದು ಬ್ಲಾಕ್ ತರ ಇರುತ್ತೆ ಅಂದ್ರೆ ಗೆಡ್ಡೆ ತರ, ಇನ್ನೊಂದು ಸಣ್ಣ ಸಣ್ಣ ಕಾಳು ತರ ಇದ್ರೆ ಅದು ಒಳ್ಳೆ ಮಣ್ಣಿನ ರಚನೆ. ಹೇಳ್ತಾರೆ ಹಳ್ಳಿಯಲ್ಲಿ ರೈತರು ಒಂದು ಮುಷ್ಟಿಯಲ್ಲಿ ಹಿಡಿದ್ರೆ ಅದು ಗಂಟಾಗಬಾರ್ದು, ಹೂ ತರ ಇರಬೇಕು. ಹೌದು, ಹೂ ತರ ಅರಳಬೇಕು, ಉದುರಬೇಕು ಅನ್ನೋದು ಒಂದು ಪ್ರಶ್ನೆ. ಆ ತರ ಇದ್ದಾಗ ಏನಾಗುತ್ತೆ, ಒಳ್ಳೆ ಗಾಳಿ ಮಣ್ಣು ಕೂಡ ಉಸಿರಾಡುತ್ತೆ. ಹೌದು, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ವಾತಾವರಣದಲ್ಲಿರೋ ಗಾಳಿನ ಮತ್ತೆ ಮಣ್ಣಿನ ಗಾಳಿನ ಅದು ಎಕ್ಸ್ಚೇಂಜ್ ಆಗ್ತಾ ಇರೋದು, ಬದಲಾವಣೆ ಆಗ್ತಾ ಇರುತ್ತೆ. ಸೊ ಆತರ ಒಳ್ಳೆ ಕಾಳು ರೂಪದಲ್ಲಿರೋ ರಚನೆ, ಮಣ್ಣಿನ ರಚನೆ, ಮತ್ತೆ ಮಣ್ಣಿನ ಕಣ ವಿನ್ಯಾಸ ಅಂತೀವಿ. ಕಣ ವಿನ್ಯಾಸ ಅಂದ್ರೆ ಮರಳು, ರವೆ, ಜೇಡಿ ಈ ಪ್ರಮಾಣಗಳು, ಈ ಮೂರು ಸೇರಿ ಒಂದು ಕಣ ವಿನ್ಯಾಸ ಆಗುತ್ತೆ. ಹೌದು, ಆ ಕಣ ವಿನ್ಯಾಸ ಇವಾಗ ಜೇಡಿ ಮಣ್ಣಿರ್ಬೋದು, ಮರಳು ಮಿಶ್ರಿತ ಜೇಡಿ ಮಣ್ಣಿರ್ಬೋದು. ಆತರ ಇದ್ದಾಗ ಒಂದು ಲೋಮ್ ಅಂತ ಹೇಳ್ತೀವಿ. ಲೋಮ್ ಅಂದ್ರೆ ಈ ಮರಳು, ಜೇಡಿ ಮತ್ತೆ ರಾವೆ, ಸ್ಯಾಂಡ್, ಸಿಲ್ಟ್ ಅಂಡ್ ಕ್ಲೇ ಅಂತ ಇಂಗ್ಲಿಷ್ ಅಲ್ಲಿ. ಈ ಮೂರು ಕೂಡ ಹೆಚ್ಚು ಕಮ್ಮಿ ಒಂದೇ ಪ್ರಮಾಣದಲ್ಲಿ ಇದ್ರೆ, ಇವಾಗ 35% 30% ಈ ತರ ಇರಲ್ಲ, 35% 35% 35% ಇರಲ್ಲ, ಬಟ್ ಹೆಚ್ಚು ಕಮ್ಮಿ ಇದ್ರೆ ಹೌದು ಅದು ಒಳ್ಳೆ ಮಣ್ಣು ಅಂತ. ಸೊ ಹಿಂಗೆ ಈ ಆಮೇಲೆ ಟೆಸ್ಟ್ ಮಾಡಿದಾಗ ಈ ಪಿ ಎಚ್ ಅನ್ನೋದು, ರಸಸಾರ ಅನ್ನೋದು 6.5 to 7.5 ಇರಬೇಕು. 6.5 to 7.5 ಪಿ ಎಚ್ ಇರಬೇಕು. ಇಷ್ಟಿದ್ರೆ ಎಲ್ಲ ಪೋಷಕಾಂಶಗಳನ್ನು ಕೂಡ ಗಿಡಕ್ಕೆ ಲಭ್ಯವಾಗಿರುತ್ತೆ. 6.5 to 7.5 6.5 ಕಮ್ಮಿ ಹೋಯ್ತು ಅಂದ್ರೆ ಆಮ್ಲಯುಕ್ತ, 7.5 ಜಾಸ್ತಿ ಆಯ್ತು ಅಂದ್ರೆ ಕ್ಷಾರ. ಕ್ಷಾರ ಅಂದ್ರೆ ನಮ್ಮ ಈ ಸಾವಯವ ಪದ್ಧತಿಯಲ್ಲಿ ಒಂಚೂರು ಕೊಟ್ಟಿಗೆ ಗೊಬ್ಬರ, ಇವು ರಾಸಾಯನಿಕ ಗೊಬ್ಬರಗಳನ್ನ ಪ್ರಮಾಣ ಕಡಿಮೆ ಮಾಡಬೇಕು. ಎರಡನ್ನೂ ಒಂದೇ ಸಲ ಮಾಡೋದ್ ಬೇಡ, ಎರಡನ್ನೂ ಕೂಡ ಯೂಸ್ ಮಾಡಬೇಕು. ಯಾಕಂದ್ರೆ ಇಳುವರಿ ನಿಮ್ಗೆ ಬರೀ ಸಾವಯವ ಮಾಡ್ಕೊಂಡು ಹೋದ್ರೆ ಸಿಗೋದಿಲ್ಲ ಇಮಿಡಿಯೇಟ್ ಆಗಿ. ಹೌದು, ಸೊ ಕಾಲ ಪ್ರಮಾಣವಾಗಿ ಕಾಲಕ್ರಮೇಣವಾಗಿ ಅಂತ ಕಮ್ಮಿ ಮಾಡ್ಕೊಂಡು ಹೋಗ್ಬೋದು ರಸಗೊಬ್ಬರಗಳನ್ನ. ಬಟ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ 50% ಸಾವಯವ, 50% ಇದು ರಸಗೊಬ್ಬರಗಳನ್ನ ಉಪಯೋಗಿಸಿದ್ರೆ ಮಣ್ಣು ಚೆನ್ನಾಗಿರುತ್ತೆ. ಒಳ್ಳೇದು ಡಾಕ್ಟರ್. ಈಗ ತಾವು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಮಣ್ಣು ತಜ್ಞರಿದ್ದೀರಿ, ಸಾಕಷ್ಟು ಮಣ್ಣು ಪರೀಕ್ಷೆಗಳನ್ನ ಮಾಡಿದಿರಿ, ರೈತರ ಒಂದು ಮಣ್ಣುಗಳನ್ನ ಕ್ಷೇತ್ರ ಮಟ್ಟದಲ್ಲಿ ಹೊಲಗಳಿಗೂ ಕೂಡ ತಾವು ಭೇಟಿ ಕೊಟ್ಟಿದ್ದೀರಿ. ನೀವು ಗಮನಿಸಿದ ಹಾಗೆ ನಮ್ಮ ರಾಯಚೂರು ಜಿಲ್ಲೆಯ ಮಣ್ಣು ಯಾವ ತರ ಇದೆ, ಯಾವ ಪೋಷಕಾಂಶಗಳು ಹೆಚ್ಚಿದಾವೆ ಕಡಿಮೆ ಆಗುತ್ತೆ, ಏನ್ ಅನ್ಸುತ್ತೆ ನಮ್ಗೆ ನಮ್ಮ ಕ್ಷೇತ್ರ ಮಟ್ಟದಲ್ಲಿ ತಾವು ವೀಕ್ಷಣೆ ಮಾಡಿದಾಗ? ಇಲ್ಲಿ ಒಂದು ನಾವು ಬೀದರ್ ಕಲಬುರ್ಗಿಯಿಂದ ಹಿಡಿದು ಯಾದಗಿರಿ, ರಾಯಚೂರು ಈ ಕಡೆ ಯಾವುದೇ ಭಾಗಕ್ಕೆ ಬಂದ್ರೂ ಈ ಸತು ಮತ್ತೆ ಕಬ್ಬಿಣ ಅಂಶ ಕಡಿಮೆ ಇದೆ. ಇದು ಸೂಕ್ಷ್ಮ ಪೋಷಕಾಂಶಗಳು. ಬಟ್ ಏನಂದ್ರೆ ಇವು ಎಲ್ಲಾ ಗಿಡಗಳಿಗೂ ಬೇಕು. ಇದೇನು ಕಮ್ಮಿ ಇದೆ ಅಂದ್ರೆ ಇವರು ರೈತರು ಏನ್ ಮಾಡ್ತಾರೆ, ಡಿಎಪಿ ಜಾಸ್ತಿ ಹಾಕ್ತಾರೆ. ಡಿಎಪಿನಲ್ಲಿ ರಂಜಕ ಜಾಸ್ತಿ ಇರುತ್ತೆ. ಈ ರಂಜಕ ಏನ್ ಮಾಡುತ್ತೆ, ಕಬ್ಬಿಣ ಮತ್ತೆ ಸತುನ ಹಿಡಿದಿಟ್ಕೊಂಡ್ಬಿಡುತ್ತೆ. ಹಾ, ಫಾಸ್ಫೇಟ್ ಅಂತೀವಿ, ಐರನ್ ಫಾಸ್ಫೇಟ್, ಜಿಂಕ್ ಫಾಸ್ಫೇಟ್, ಅವಾಗ ಇದ್ರೂ ಕೂಡ ಅದು ಸಿಗೋದಿಲ್ಲ ಆ ತರ ಒಂದು. ಆಮೇಲೆ ಸಾರಜನಕ ಎಲ್ಲ ಕಡೆನೆ ಕಮ್ಮಿ ಇರುತ್ತೆ. ಆಮೇಲೆ ಪೊಟ್ಯಾಶ್ ಹೆಚ್ಚಿಗೆ ಇದೆ ಇಲ್ಲಿ, ಕಪ್ಪು ಮಣ್ಣಲ್ಲಿ ಪೊಟ್ಯಾಶ್ ಜಾಸ್ತಿ ಇರುತ್ತೆ. ಹಂಗಾಗಿ ಮಧ್ಯಮ ಪ್ರಮಾಣದಿಂದ ಹೆಚ್ಚು ಪ್ರಮಾಣದವರೆಗೂ ಇರುತ್ತೆ ಇದು ಪೊಟ್ಯಾಶ್. ಹಂಗಾಗಿ ಪೊಟ್ಯಾಶ್ ಹಾಕೋ ಅವಶ್ಯಕತೆ ಇರಲ್ಲ ಇಲ್ಲಿ. ಆಯ್ತಾ. ಆಮೇಲೆ ಈ ಕಣ್ಣಿನ ಮಣ್ಣಿನ ಮಣ್ಣಿನ ಕಣ ವಿನ್ಯಾಸ ಅಂತ ತಗೊಂಡ್ರೆ ಅದು ಸ್ಯಾಂಡಿ ಲೋಮ್ ಮರಳು ಮಿಶ್ರಿತ ಲೋಮ್ ಲೋಮ್ ಮಣ್ಣಿದೆ. ಹಂಗಾಗಿ ಯಾವುದೇ ಬೆಳೆ ಆದರೂ ಬೆಳಿಬೋದು. ಏನಂದ್ರೆ ಈ ಭೂಮಿಯಲ್ಲಿ ಉಪ್ಪಿನ ಅಂಶ ಸ್ವಲ್ಪ ಜಾಸ್ತಿ ಇರುತ್ತೆ, ನೀರಾವರಿ ಪ್ರದೇಶಕ್ಕೆ ಹೆಚ್ಚು ನೀರಾವರಿ ಪ್ರದೇಶ ಹಾಗೂ ಒಣ ಬೇಸಾಯದಲ್ಲೂ ಬರ್ತದೆ ಅದು ಉಪ್ಪಿನ ಅಂಶ. ಈ ಭೂಮಿಯ ಕೆಳಗಡೆ ಈ ಕಲ್ಲುಗಳು ಇರ್ತಾವಲ್ಲ, ಕಲ್ಲಿಂದಾನೇ ಇದು ಮಣ್ಣಾಗೋದು. ಹೌದು, ಸಾವಿರಾರು ವರ್ಷ ನೂರತ್ತು ತಗೊಂಡು ಅದಕ್ಕೆ ಕರ್ಗಿ ಕರ್ಗಿ ಮಣ್ಣಾಗುತ್ತೆ. ಸೊ ಈ ಭಾಗದಲ್ಲಿ ಸ್ವಲ್ಪ ಕ್ಯಾಲ್ಸಿಯಂ ಜಾಸ್ತಿ, ಕ್ಯಾಲ್ಕೇರಿಯಸ್ ಜಾಸ್ತಿ ಅಂತೀವಿ, ಕ್ಯಾಲ್ಕೇರಿಯಸ್ ಸಾಯಿಲ್ ಅಂತೀವಿ. ಕ್ಯಾಲ್ಕೇರಿಯಸ್ ಜಾಸ್ತಿ ಇದ್ದಾಗ ಅಲ್ಲೂ ಕೂಡ ಏನು ಬೆಳೆ ಜಾಸ್ತಿ ಬೆಳೆಯಕ್ ಆಗೋದಿಲ್ಲ. ಆಮೇಲೆ ಸೋಡಿಕ್ ಅಂದ್ರೆ ಕ್ಷಾರಯುಕ್ತ, ಅದು ಏನ್ ಮಾಡುತ್ತೆ ಸೋಡಿಯಂ ಅಂದ್ರೆ ಅದು ಈ ಕಣ ರಚನೆ ಇರುತ್ತಲ್ಲ ಅದನ್ನ ಹಾಳು ಮಾಡಿಬಿಡುತ್ತೆ, ಸ್ಟ್ರಕ್ಚರ್ನ ಹಾಳು ಮಾಡಿಬಿಡುತ್ತೆ. ಅದರಲ್ಲಿ ನೀರು ಕೂಡ ಅಥವಾ ಪೋಷಕಾಂಶಗಳು ಏನು ಹಿಡಿಯೋದಿಲ್ಲ, ಅದರಲ್ಲಿ ನೀವೇನೆ ಹಾಕಿದ್ರು ಏನು ಬೆಳೆಯಲ್ಲ. ಅದನ್ನ ನಿರ್ವಹಣಾ ಕ್ರಮಗಳಿಂದ ಸರಿಪಡಿಸಬಹುದು. ಜಿಪ್ಸಮ್ ಹಾಕ್ಬೇಕು, ಕ್ಷಾರ ಇದ್ರೆ ಜಿಪ್ಸಮ್ ಅನ್ನ ಎಷ್ಟು ಕ್ವಾಂಟಿಟಿ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದಕ್ಕೆ ಅದಕ್ಕೊಂದು ಲೆಕ್ಕಾಚಾರ ಇದೆ. ಅದನ್ನ ಮಣ್ಣು ಪರೀಕ್ಷೆ ಮಾಡಿ ಆಮೇಲೆ ಎಷ್ಟು ಸೋಡಿಯಂ ಎಷ್ಟು ಇದೆ ಮಣ್ಣಿನಲ್ಲಿ ನೋಡಿ ಅದನ್ನ ಕಮ್ಮಿ ಮಾಡ್ಲಿಕ್ಕೆ ಜಿಪ್ಸಮ್ ಎಷ್ಟು ಹಾಕ್ಬೇಕು ಅದನ್ನು ಕೂಡ ಲೆಕ್ಕಾಚಾರ ಹಾಕಿ ಹೇಳ್ಬೇಕಾಗತ್ತೆ. ಕೆಲವು ಬ್ಲಾಂಕೆಟ್ ಅಂದ್ರೆ ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಒಂದ್ ಎರಡು ಟನ್ ಒಂದ್ ಎಕರೆಗೆ ಹಾಕಿ ಅಂತ ಹೇಳ್ತಾರೆ. ಬಟ್ ಅದನ್ನ ಪರೀಕ್ಷೆ ಮಾಡಿ ಹಾಕಿದ್ರೆ ಒಳ್ಳೇದು. ಆಮೇಲೆ ಈ ಸೌಳು ಇದೆ ಅಂದ್ರೆ ಸೌಳು ಕಣ್ಣಿ ಕಾಣ್ತಾ ಇದ್ರೆ ಮೇಲ್ ಭಾಗದಲ್ಲಿ ಅದನ್ನ ಕೆರಿತಾ ಇರ್ಬೇಕು ಅವಾಗ, ಅದು ತಾತ್ಕಾಲಿಕ, ಅದು ತಾತ್ಕಾಲಿಕ ಆಯ್ತಾ. ಆಮೇಲೆ ಸುತ್ತ ಬದಿ ಕಟ್ಬಿಟ್ಟು ಒಳ್ಳೆ ನೀರನ್ನ ಬಿಟ್ಟು ಅದನ್ನ ಕರಗಿಸಿ ಆ ನೀರು ಎರಡು ದಿನ ಆದ್ಮೇಲೆ ಅದನ್ನ ಬಿಟ್ಟು ಆಚೆ ಬಿಟ್ಬಿಡ್ಬೇಕು, ಡ್ರೈನ್ ಮಾಡ್ಬೇಕು. ಆಮೇಲೆ ಸುತ್ತನು ಈ ಬಸವುಗಾಲುವೆಗಳನ್ನ ತೆಗಿಬೇಕು. ಬಸವುಗಾಲುವೆ ತೆಗೆದ್ರೆ ಅದು ಕೆಳಗಡೆಯಿಂದ ಮಣ್ಣಿಂದ ಸಾಲ್ಟ್ ಎಲ್ಲ ಆ ಕಡೆ ಹೋಗುತ್ತೆ, ಲವಣಗಳು ಎಲ್ಲಿಗೆ ಕಾಲುವೆಗಳಿಗೆ, ಆ ನೀರನ್ನ ಮತ್ತೆ ಆಚೆ ಹಾಕ್ಬೇಕು. ಈಗ ಸರ್, ಈಗ ಮುಖ್ಯವಾಗಿ ಮಣ್ಣು ಪರೀಕ್ಷೆಯನ್ನ ಮಾಡಿಸುವಂತಹ ರೈತರು ಸಾಮಾನ್ಯವಾಗಿ ತಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಪರೀಕ್ಷೆಗಳನ್ನ ಮಾಡಬೇಕಾಗ್ತದೆ? ಸಾಮಾನ್ಯವಾಗಿ ನಾವು ಇವಾಗ ಫಸ್ಟು ರಸಸಾರ ನೋಡ್ತೀವಿ, ಆಮೇಲೆ ಲವಣಾಂಶ ಅಂದ್ರೆ ಇಸಿ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ನೋಡ್ತೀವಿ, ಆಮೇಲೆ ನೈಟ್ರೋಜನ್, ಸಾರಜನಕ, ರಂಜಕ, ಪೊಟ್ಯಾಶು, ಇಷ್ಟೊಂದು ಮೇಜರ್ ನೋಡೋದು ಫಸ್ಟು. ಫಸ್ಟ್ ನಮಗೆ ರಸಸಾರದಲ್ಲೇ ಒಂದ್ ಸ್ವಲ್ಪ, ಇವಾಗ ನಾನು ಹೇಳಿದೆ ಆರೂವರೆಯಿಂದ ಏಳುವರೆವರೆಗೂ ಇರಬೇಕು ರಸಸಾರ ಆಯ್ತಾ. ಲವಣಾಂಶ ಮಣ್ಣಿನಲ್ಲಿ ಆದ್ರೆ ನಾಲ್ಕರಿಂದ ಒಳಗಡೆ ಇರಬೇಕು, ನೀರಿನಾದ್ರೆ ಒಂದ್ರಕ್ಕಿಂತ ಒಳಗಡೆ ಇರಬೇಕು. ಇದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು ನಮ್ಗೆ ಅದ್ರಲ್ಲೇ ಒಂದ್ ಸ್ವಲ್ಪ ಗೊತ್ತಾಗ್ಬಿಡುತ್ತೆ, ಓ ಇದ್ರಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದಾ? ಹೌದು, ಮಾಡ್ಕೋಬಹುದು. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬಹುದು. ಯಾಕೆಂದ್ರೆ ಯಾವ ಪೋಷಕಾಂಶ, ಇವಾಗ ಲವಣಾಂಶದಲ್ಲಿ ಲವಣಾಂಶ ಜಾಸ್ತಿ ಇದೆ ಅಂದ್ರೆ ಅದಕ್ಕೆ ಸೂಕ್ತವಾದ, ಇವಾಗ ಹೆಚ್ಚು ಲವಣಾಂಶ ಇದೆಯೋ ವರ್ಗೀಕರಣ ಮಾಡ್ತೀವಿ. ಮೊದಲು ಹೇಳಿದ್ನಲ್ಲ ಸಮಸ್ಯಾತ್ಮಕ ಮಣ್ಣುಗಳನ್ನ ವರ್ಗೀಕರಣ ಮಾಡ್ಬೋದು, ದೋಷಿತ ಮಣ್ಣುಗಳನ್ನ. ಆ ದೋಷಿತ ಮಣ್ಣುಗಳಲ್ಲೂ ಕೂಡ ಸಹಿಷ್ಣುತೆ ಹೊಂದ್ಕೊಂಡಿರೋ ಬೆಳೆಗಳಿರ್ತವೆ, ಅದನ್ನ ಪರೀಕ್ಷೆ ಮಾಡಿ ಈ ಸಹಿಷ್ಣುತ ಬೆಳೆಗಳನ್ನ ಈ ಮಣ್ಣಿಗೆ ಸೂಕ್ತವಾಗಿದೆ ಅಂತ ಹೇಳ್ಬೋದು. ಒಳ್ಳೆದು ಸರ್. ತಾವು ಹೇಳಿದಾಗೆ ಖುಷ್ಕಿ ಪ್ರದೇಶದಲ್ಲಿ 5 ವರ್ಷಕ್ಕೊಂದ್ಸಲ, ನೀರಾವರಿ ಪ್ರದೇಶಕ್ಕೆ 3 ವರ್ಷಕ್ಕೊಂದ್ಸಲ ಮಣ್ಣು ಪರೀಕ್ಷೆಯನ್ನು ಕಡ್ಡಾಯವಾಗಿ ಮಾಡಿಸ್ಬೇಕು. ಮಣ್ಣು ಪರೀಕ್ಷೆಯನ್ನ ಎಲ್ಲೆಲ್ಲಿ ಮಾಡಿಸಬಹುದು ರೈತ ಬಾಂಧವರು? ಈಗೆಲ್ಲ ಹೇಳಿದ್ರಿ ಒಬ್ಬ ರೈತರಿಗೆ. ಈಗ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳಿದಾವೆ ರಾಯಚೂರು ವಿಶ್ವವಿದ್ಯಾಲಯಗಳಲ್ಲಿ, ಸುಮಾರು 7 ಕೃಷಿ ವಿಜ್ಞಾನ ಕೇಂದ್ರಗಳಿದೆ, 7 ಸಂಶೋಧನಾ ಕೇಂದ್ರಗಳಿದ್ದಾವೆ. ಆಮೇಲೆ ನಮ್ಮ ಕೃಷಿ ಕಾಲೇಜು ಕಲಬುರ್ಗಿ, ಕೃಷಿ ಕಾಲೇಜು ಬಿಗುಡಿ, ಕೃಷಿ ಕಾಲೇಜ್ ಗಂಗಾವತಿ, ಕೃಷಿ ಕಾಲೇಜು ರಾಯಚೂರು, ಈ ಎಲ್ಲ ಇಲಾಖೆಯಲ್ಲಿ ಒಂದು ಮಣ್ಣು ಪರೀಕ್ಷಾ ಕೇಂದ್ರಗಳು ಕೂಡ ಇದೆ, ಇಲಾಖೆಗಳು ಕೂಡ ಇದೆ. ಆರ್ಎಸ್ಕೆ ಅಲ್ಲಿ ತಗೊಂಡು ಹೋದ್ರು ಕೂಡ ಅವರು ರೈತ ಸಂಪರ್ಕ ಕೇಂದ್ರದವರು ಇಲಾಖೆಗೆ ಎಲ್ಲಿ ಪರೀಕ್ಷೆ ಮಾಡಬೇಕು ಅಂತ ರೈತರಿಗೆ ಮಾಹಿತಿ ಕೊಡ್ತಾರೆ. ಇದು ಸರಿಯಾದ ಸಮಯ ಮಣ್ಣು ಪರೀಕ್ಷೆಗೆ? ಹೌದು, ಅಂದ್ರೆ ಈಗ ಮಳೆ ಬಂದು ರೈತರೇನಾದ್ರು ಇನ್ನ ಲ್ಯಾಂಡ್ ಪ್ರಿಪರೇಷನ್ ಅಂದ್ರೆ ಇನ್ನ ಉಳುಮೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ, ಶುರು ಮಾಡಿಲ್ಲ ಅಂದ್ರೆ ಮಾಡಿಸ್ಬೋದು. ಇದು ಒಳ್ಳೆ ಸಮಯನೇ, ಅಪ್ ಟು ಜೂನ್ ಫಸ್ಟ್ ವೀಕ್ವರೆಗೂ ಒಳ್ಳೆ ಸಮಯ, ಮಾರ್ಚಿಂದ ಜೂನ್ ಫಸ್ಟ್ ವೀಕ್ವರೆಗೂ. ರೈತ ಬಾಂಧವರು ಮಣ್ಣು ಪರೀಕ್ಷೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಏನೇನು ಮಾಹಿತಿಗಳನ್ನು ಕೊಡಬೇಕು? ಹಾಂ, ಮೊದಲನೆಯಾಗಿ ಅವರ ಹೆಸರು, ಆಮೇಲೆ ಅವರ ಸರ್ವೆ ನಂಬರು, ಲ್ಯಾಂಡಿನ ಸರ್ವೆ ನಂಬರು, ಆಮೇಲೆ ಅವ್ರದ್ದು ವಿಲೇಜ್ ನೇಮು, ಯಾವ ಹಳ್ಳಿ, ಗ್ರಾಮ, ಆಮೇಲೆ ಗ್ರಾಮ ಗ್ರಾಮ ಆಮೇಲೆ ಯಾವ ತಾಲೂಕಿಗೆ ಸೇರುತ್ತೆ, ಸಾಮಾನ್ಯ ಮಾಹಿತಿ, ಆಮೇಲೆ ಯಾವತ್ತು ಅದನ್ನ ಸ್ಯಾಂಪಲ್ ನ ತಗೊಂಡ್ರು ದಿನಾಂಕ, ಸ್ಯಾಂಪಲ್ ಮಾದರಿನ ಸಂಗ್ರಹಿಸಿದಂತ ದಿನಾಂಕ, ದಿನಾಂಕ ಮಾದರಿನ ಸಂಗ್ರಹಿಸಿದ ದಿನಾಂಕ. ಒಳ್ಳೆಯದು ರೈತ ಬಾಂಧವರೇ, ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಶಿಫಾರಸಿನ ಆಧಾರದ ಮೇಲೆ ಬೆಳೆಗಳನ್ನು ಆಯ್ಕೆ ಮಾಡಿಕೊಳ್ಳಿ, ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇದರಿಂದ ಎಲ್ಲ ರೀತಿಯ ಅನುಕೂಲತೆಗಳು ರೈತ ಬಾಂಧವರಿಗೆ ಗೊತ್ತಾಗುತ್ತೆ. ಮಣ್ಣು ಅನ್ನೋದು ಒಂದು ಪ್ರಮುಖವಾದಂತಹ ಒಂದು ವಸ್ತು, ಯಾವುದೇ ಒಂದು ಗೊಬ್ಬರ ಆಗಿರ್ಬೋದು, ಯಾವುದೇ ಒಂದು ಬೀಜ ಆಗಿರ್ಬೋದು, ಯಾವುದೇ ಒಂದು ಬೆಳೆಯನ್ನು ಹಾಕುವಂಥ ಮುಂಚೆ ನಮ್ಮ ಭೂಮಿ ಫಲವತ್ತಾಗಿರಬೇಕು. ಆ ಒಂದು ವಿಚಾರವನ್ನು ಡಾಕ್ಟ್ರೆ ಹೇಳಿದರು. ಮುಖ್ಯವಾಗಿ ಇನ್ನೊಂದು ವಿಚಾರ ಸರ್, ನೀರು ಪರೀಕ್ಷೆ. ಹೌದು, ನೀರು ಪರೀಕ್ಷೆನ ಯಾಕೆ ಮಾಡಿಸ್ಬೇಕು? ನೀರು ಪರೀಕ್ಷೆ, ಇವಾಗ ಮಣ್ಣು ಚೆನ್ನಾಗಿರುತ್ತೆ, ಆದರೆ ನೀರು ಒಂದು ಬೋರ್ವೆಲ್ಲಿಂದ ಆಗಿರ್ಬೋದು ಅಥವಾ ಕೊಳವೆ ಬಾವಿಯಿಂದ ಆಗಿರ್ಬೋದು, ಬಾವಿಯಿಂದ ಆಗಿರ್ಬೋದು ಅಥವಾ ಬೇರೆ ಕಾಲುವೆಗಳಿಂದ ಇರ್ಬೋದು, ನೀರು ಅದರಲ್ಲೇ ಲವಣ ಅಂಶ ಜಾಸ್ತಿ ಇದೆ ಅಂದ್ಕೊಳ್ಳಿ. ಲವಣಾಂಶದಲ್ಲಿ ಕಾರ್ಬೊನೇಟು, ಬೈಕಾರ್ಬೊನೇಟು, ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೊನೇಟ್ ಅಂತೀವಿ. ಅಂದರೆ ಈ ಕಾರ್ಬೊನೇಟು ಬೈಕಾರ್ಬೊನೇಟ್ ಬಿಟ್ಟು ಸೋಡಿಯಂ ಕಾರ್ಬೊನೇಟ್ ಅಂತ ಒಂದು ಸ್ವಲ್ಪ ಇರುತ್ತೆ, ಅದನ್ನ ರೆಸಿಡ್ಯುಯಲ್ ಸೋಡಿಯಂ ಕಾರ್ಬೊನೇಟ್ ಅಂತೀವಿ. ಉಳಿಕೆ ಇರುವ ಸೋಡಿಯಂ ಕಾರ್ಬೊನೇಟ್, ಅದು ಸೋಡಿಯಂ ಜಾಸ್ತಿ ಇರುತ್ತೆ. ಅದೇನಾದ್ರು ಅಕಸ್ಮಾತ್ ಹೆಚ್ಚಿದೆ ಅಂದರೆ, ಇವಾಗ 2.5-2.5 ಜಾಸ್ತಿ ಇದೆ ಅಂದರೆ, ಪ್ರತಿ ಒಂದು ಯೂನಿಟ್ ಜಾಸ್ತಿ ಆಗ್ತಿದ್ದಂಗೆ ನಾವು 36 kg ಜಿಪ್ಸಮ್ನ ರೆಕಮೆಂಡ್ ಮಾಡ್ತೀವಿ. ಪ್ರತಿ ಒಂದು ಯೂನಿಟ್ ಜಾಸ್ತಿ ಆಗ್ತಾ ಇದ್ರೆ ಮಣ್ಣು ಇರಿಗೇಷನ್ಗೆ, ಒಂದು ಇರಿಗೇಷನ್ಕಿನ ಮುಂಚೆ. ಹೌದೌದು. ಸೊ ಈ ಥರ ಒಂದು ಅದೊಂದು ಅನುಕೂಲ ಆಗುತ್ತೆ. ಆಮೇಲೆ ಈಗ ಫ್ಲೋರೈಡ್ ಕಂಟೆಂಟ್ ಆಗಿರ್ಬೋದು, ಫ್ಲೋರೈಡ್ ಇದ್ರೆ ಒಂದು ಕರೆ ಇದೆ ಸರ್, ನೋಡೋಣ. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ? ನಮ್ದು ಪೂರ್ತಿಕ್ಲಿ ಸರ್, ಕಬುಲುಷನ್ ಅಂತ ಸರ್. ಕಬುಲುಷನ್ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳಿ, ಮಣ್ಣು ಮತ್ತು ನೀರು ಪರೀಕ್ಷೆ ಕುರಿತು ಡಾಕ್ಟರ್ ಇದ್ದಾರೆ. ಮಣ್ಣು ಪರೀಕ್ಷೆ ನಮ್ಮ ಹೊಲದಾಗ ಮಾಡಿಸ್ಬೇಕಂತ ಮಾಡಿವಿ ಸರ್. ಅದೀಗ ಉಳುಮೆ ಮಾಡಿವಿ ಸರ್, ಬರ್ತದಿಲ್ಲ ಸರ್ ಮಾಡಕ್ಕೆ? ಇಲ್ಲ, ಬರೀ ಉಳುಮೆ ಮಾಡಿಕ್ಕಿಂತ ಮುಂಚೆ ಇದು ಕೊಟ್ಟಿಗೆ ಗೊಬ್ಬರ ಏನಾದ್ರು ಹಾಕಿದ್ರ? ಇಲ್ಲ ಸರ್, ಕೊಟ್ಟಿಗೆ ಗೊಬ್ಬರ ಏನು ಹಾಕಿಲ್ಲ. ಏನು ಹಾಕಿಲ್ಲ ಅಂದ್ರೆ ತಗೋಬಹುದು, ಒಳ್ಳೇದು. ನೀವು ಮಣ್ಣನ್ನ ಒಂದು 1/4 kg ಅಷ್ಟು ತಗೊಳ್ಳಿ, 15-20 cm ಆಳದಲ್ಲಿ ತಗೊಳ್ಳಿ. ನೀವು ಅಕಸ್ಮಾತ್ ತೋಟಗಾರಿಕೆ ಬೆಳೆ ಬೆಳಿತೀನಿ ಅಂದ್ರೆ ಸ್ವಲ್ಪ ಆಳದಲ್ಲಿ ತಗೋಬೇಕು, ಒಂದು 45 cm ವರೆಗೂ ತಗೋಬೇಕು. ಹಾ, ಈಗ ವಿ ಶೇಪ್, ವಿ ಆಕಾರದಲ್ಲಿ ತೆಗೆದು ಎರಡು ಕಡೆಯಿಂದನು ಈ ವಿ ಆಕಾರದಲ್ಲಿ, ವಿ ಇಂಗ್ಲಿಷ್ ವಿ ಇರುತ್ತಲ್ಲ, ಆ ವಿ ಆಕಾರದಲ್ಲಿ ತೆಗೆದು ಆ ಕಡೆ ಎರಡು ಕಡೆಯಿಂದನು ಕೆರೆದು ಮಣ್ಣನ್ನ ಒಂದು 1/4 kg ಅಷ್ಟು ಶೇಖರಣೆ ಮಾಡಿ ಒಂದು ಪ್ಲಾಸ್ಟಿಕ್ ಕವರ್ ಅಲ್ಲಿ ಹತ್ತಿರದ ಕಾಲೇಜು. ಹಾ, 3-4 ಜಾಗ ಅಂದ್ರೆ ನೀವು ಹೊಲದಲ್ಲಿ ಓಡಾಡಬೇಕು, ಓಡಾಡ ಈ ಝೆಡ್ ಆಕಾರದಲ್ಲಿ ಓಡಾಡಿ, ಓಡಾಡ್ಬಿಟ್ಟು ಅಲ್ಲಿ ಅಲ್ಲಿ ಏನೇನು ಮೇಲ್ ಲಕ್ಷಣಗಳು ಬದಲಾವಣೆ ಇದೆ ಅಂದ್ರೆ, ಈ ಇಳುವರಿ ಒಂದ್ ಜಾಗದಲ್ಲಿ ಹೆಚ್ಚು ಬರ್ತಾ ಇದೆ, ಇನ್ನೊಂದು ಜಾಗದಲ್ಲಿ ಕಮ್ಮಿ ಬರ್ತಾ ಇದೆ, ಆಮೇಲೆ ಕೆಲವು ಕಡೆ ಕಲ್ಲುಗಳು ಶೇಖರಣೆ ಆಗ್ತಿದೆ ಅಂದ್ರೆ ಆಲ್ರೆಡಿ ಕಲ್ಲುಗಳಿರ್ಬೋದು, ಇಳಿಜಾರು ಪ್ರದೇಶ ಇರ್ಬೋದು, ಆತರ ಬಣ್ಣ ಬದಲಾವಣೆ ಇರ್ಬೋದು ಮಣ್ಣಿಂದು, ಆತರ ಎಲ್ಲೆಲ್ಲಿ ಬದಲಾವಣೆ ಇದೆಯೋ ಅಲ್ಲೆಲ್ಲ ತಗೋಬೇಕು. 1 acre ಅಷ್ಟು ಜಾಗದಲ್ಲಿ ತಗೊಂಡು ನೀವು ಎಲ್ಲ ಮಿಕ್ಸ್ ಮಾಡಿ, ಇವಾಗ ಎಲ್ಲಾ ಕಡೆನೂ 1/2 kg ತಗೊಂಡ್ರೆ ಸುಮಾರು 1 20 kg ಆಯ್ತು ಅನ್ಕೊಳ್ಳಿ. ಒಂದ್ 10 ತಗೊಂಡ್ರೆ ಅಥವಾ 1 20 ತಗೊಂಡ್ರೆ 10 kg ಆಯ್ತು ಅನ್ಕೊಳ್ಳಿ. ಅದನ್ನ ಒಂದ್ ದೊಡ್ಡ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕಿ ಮೇಲ್ಗಡೆ ಸ್ಕ್ವೇರ್ ತರ ಮಾಡಿ, 1 inch ದಪ್ಪದಲ್ಲಿ ಚೌಕಾಕಾರದಲ್ಲಿ ಮಾಡಿ ಆ ಮಧ್ಯದಲ್ಲಿ 2 marks ಹಾಕ್ಬಿಟ್ಟು ಆ ಕಡೆ ಈ ಕಡೆ ಆಪೋಸಿಟ್ ಅಂದ್ರೆ ಎದುರಿಗೆದುರಿಗೆ ಅದನ್ನ ತೆಗೆದಾಕ್ಬೇಕು, ಮತ್ತೆ ಮಿಕ್ಸ್ ಮಾಡಬೇಕು, ಮತ್ತೆ ಹಂಗೆ ಮಾಡಬೇಕು, ಚೌಕಾಕಾರದಲ್ಲಿ ಮಾಡಿ 2 marks ಮಾಡಿ ಮತ್ತೆ ಆ ಕಡೆ ಈ ಕಡೆ ಅದೆಲ್ಲ ತೆಗೆದು ಅದು 1/2 kg ಆಗೋವರೆಗೂ ಮಾಡಿ ಆ 1/2 kg ತಗೊಂಬರ್ಬೇಕು. ಎಲ್ಲಿ ಕೊಡ್ಬೇಕು ಸರ್? ನಮ್ಮ ಕೃಷಿ ಕಾಲೇಜುಗಳಲ್ಲಿ ಕೊಡ್ಬೋದು, ಅಲ್ಲಿ ಮಣ್ಣು ವಿಜ್ಞಾನ ವಿಭಾಗ ಇರುತ್ತೆ. ರಾಯಚೂರು ಕೃಷಿ ಕಾಲೇಜು, ರಾಯಚೂರಲ್ಲಿ ಕೊಡ್ಬೋದು, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಕೊಡ್ಬೋದು. ಮತ್ತೆ ಫೀಸ್ ಎಷ್ಟು ಸರ್? ಅದ್ರ ಫೀಸು ಬರೀ ಈ ಬಹಳ ಇವಾಗ ಪ್ರೈವೇಟ್ ಇವ್ರಿಗೂ ಹೋಲಿಸಿದ್ರೆ ನಮ್ಮದು 10 rupees ಕಮ್ಮಿ ಇರುತ್ತೆ ಫೀಸು. ಒಂದು 200 rupees ಕೇವಲ 200 rupees ನಿಮ್ಗೆ ಪರೀಕ್ಷೆ ಮಾಡಿಕೊಡ್ಲಾಗುತ್ತೆ. ಅದು ಇವತ್ತು ತೆಗೆದು ಇವತ್ತು ಕೊಡ್ಬೇಕು ಸರ್ ಭೂಮಿ, ಅದು ಮಣ್ಣು ಸರ್ ಮಣ್ಣು ಭೂಮಿ ಮಣ್ಣನ್ನ ಪರವಾಗಿಲ್ಲ, ಅದು ನಿಧಾನ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆದ್ರೆ ನಡೆಯುತ್ತೆ. ನೀರ್ ಮಾತ್ರ ಅವತ್ತೇ ಕೊಡ್ಬೇಕು. ನೀರೇನಿಲ್ಲ ಸರ್, ನಮ್ದು ಖುಷಿ ಆದ ಸರ್. ಬರೀ ಮಣ್ಣು ಪರೀಕ್ಷೆ ಮಾಡ್ಬೇಕು. ಆಯ್ತು, ಮಣ್ಣು ಪರೀಕ್ಷೆ ನೀವು ಒಂದು ನೀವು ಅವತ್ತಾದ್ರೆ ಕೊಟ್ರೆ ಒಳ್ಳೇದು, ಇಲ್ಲ ಒಂದ್ ಎರಡು ದಿನ ಬಿಟ್ಟು ಕೊಟ್ರು ಒಳ್ಳೇದು. ಏನ್ ನಡೆಯುತ್ತೆ ಸಮೀಪಿದ್ದೀರಲ್ಲ ಸಾಹೇಬ್ರೆ, ಸಮೀಪಿದ್ದೀರಿ ಕೊಡ್ರಿ, ಬನ್ನಿ ನಮ್ಮ ಹತ್ರನೇ ಬನ್ನಿ, ನಮ್ಮ ನಂಬರ್ ಕೊಡ್ತಾರೆ, ಬನ್ನಿ ನಾಳೆ ಬನ್ನಿ ಮಾಡ್ಕೊಳ್ಳಿ. ಹೌದು ಒಳ್ಳೇದು, ನಾಳೆ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಬೀಜ ಮೇಳ ಇದೆ, ಬೀಜ ದಿನೋತ್ಸವ ಅಂತ ಮಾಡ್ತಾರೆ, ಬೀಜ ದಿನೋತ್ಸವ ಅಂತಿದೆ ಅಲ್ಲಿ ಕೃಷಿ ರಾಯಚೂರಿಗೆ ಬಂದ್ರೆ ಕೆವಿಕೆ ಕೃಷಿ ವಿಜ್ಞಾನ ಕೇಂದ್ರ ಇದೆ ಸಾಹೇಬ್ರೆ, ಅದ್ರ ಹಿಂದ್ಗಡೆ ಒಂದು ಬೀಜ ಘಟಕ ಅಂತಿದೆ ಅಲ್ಲಿ ಬನ್ನಿ, ಇಲ್ಲ ಬ್ಯಾನರ್ ಗೇನರ್ ಹಾಕಿರ್ತಾರೆ ನಿಮ್ಗೆ ಗೊತ್ತಾಗುತ್ತೆ, ಜನ ಆಲ್ರೆಡಿ ಬಂದಿರ್ತಾರೆ, ನೀವು ಬನ್ನಿ ಒಂಬತ್ತುವರೆಗೆ ಬನ್ನಿ. ಸಮಯ 9:10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಪೂರ್ತಿ ದಿನ ತಾಂತ್ರಿಕ ಮಾಹಿತಿ ಬೀಜಗಳ ಲಭ್ಯತೆ ಎಲ್ಲ ಮಾಹಿತಿ ಸಿಗುತ್ತೆ. ಓಕೆ ಸರ್, ನಾಳೆ ಬರ್ತೀವಿ ಸರ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಹೇಳಿ ಸರ್, ಈಗ ರೈತ ಬಾಂಧವರಿಗೆ ತಾವು ನೀರಿನ ಪರೀಕ್ಷೆ ಬಗ್ಗೆ ಮಾಹಿತಿನ ಹೇಳ್ತಾ ಇದ್ರಿ. ಹೌದು ಹೇಳಿ. ನೀರು ಒಂದು ಹೇಳಿದೆ ಕೊಳವೆ, ಇದರ ಸಂಗ್ರಹಿಸುವಂತ ಮಾದರಿಯನ್ನು ಸಂಗ್ರಹಿಸುವುದು. ಇವಾಗ ಬೋರ್ವೆಲ್ ಅಥವಾ ಕೊಳವೆ ಬಾವಿಯಿಂದ ತೆಗೆದುಬೇಕಾದ್ರೆ ಒಂದು 10 ನಿಮಿಷ ನೀರನ್ನು ಬಿಡಬೇಕು, ಬಿಟ್ಬಿಟ್ಟು ಅಂದ ತದನಂತರ ಬರೋ ನೀರಿದೆಯಲ್ಲ ಅದನ್ನು ಒಂದು ಪ್ಲಾಸ್ಟಿಕ್ ಬಾಟಲಲ್ಲೋ ಅಥವಾ ಒಂದು ಗಾಜಿನ ಬಾಟಲಲ್ಲೋ 1 ಲೀಟ್ರು ಅಥವಾ 1/2 ಲೀಟ್ರು ಹಿಡಿದು ತಕ್ಷಣ ಕ್ಯಾಪ್ ಕ್ಲೋಸ್ ಮಾಡಿ ಅದನ್ನು ಅದ್ರ ಮೇಲೆ ನಿಮ್ಮ ಸರ್ವೆ ನಂಬರು ನಿಮ್ಮ ಮಾಹಿತಿಗಳನ್ನೆಲ್ಲ ಬರೆದು ನಿಮ್ಮ ಹೆಸರು ಊರು ಎಲ್ಲ ಮಾಹಿತಿ ಬರೆದು ಅದು ಬೋರ್ವೆಲ್ಲೋ ಅಥವಾ ನಿಮ್ಮ ಜಮೀನು ಕುಷ್ಕಿನೋ ನೀರಾವರಿನೋ ಅವೆಲ್ಲ ಮಾಹಿತಿಗಳು ಬರೆದು ನೀವು ಇಲ್ಲಿ ಅದನ್ನು ಅವತ್ತೇ ಅವತ್ತು ಶೇಖರಣೆ ಮಾಡಿದ ದಿನನೇ ನೀರು ಶೇಖರಣೆ ಮಾಡಿದ ದಿನನೇ ತಗೊಂಡು ಬರಬೇಕು ನಮ್ಮ ಕೃಷಿ ಕಾಲೇಜ್ ಅಂದ್ರೆ ನಿಖರವಾದಂತಹ ರಿಸಲ್ಟ್ ಅವತ್ತೇ ಕೊಟ್ಟರೆ ಗೊತ್ತಾಗುತ್ತದೆ. ಆಮೇಲೆ ತದನಂತರ ನಿಮಗೆ ಈ ಅರಿಯೋ ನೀರು ಅಲ್ಲಿ ಇಲ್ಲಿ ತಗೋಬೇಕು ಅಂದ್ರೆ ಅಥವಾ ಬಾವಿನಲ್ಲಿ ತಗೋಬೇಕು ಅಂದ್ರೆ ಅರಿಯೋ ನೀರು ಬಿಡ ಬಾವಿನಲ್ಲಿ ತಗೋಬೇಕು ಅಂದ್ರೆ ನೀವು 1 ಅಡಿ ಒಳಗಡೆ ಅದನ್ನ ಮುಳುಗಿಸಿ ತಗೊಳ್ಳಿ. ಓಕೆ. ಆಮೇಲೆ ಅಕಸ್ಮಾತ್ ಇವಾಗ ಯಾರೋ ಒಬ್ರು ಕೆನಾಲ್ ನೀರು ಅಥವಾ ನದಿ ನೀರೇ ಸ್ವಲ್ಪ ಸವಳ ತರ ಕಾಣ್ತಾ ಇದೆ ಅಂದ್ರೆ ಅಕಸ್ಮಾತ್ ಅಲ್ಲಿ ತಗೋಬೇಕು ಅಂದ್ರೆ ನೀವು ಒಂದು ಹಗ್ಗ ಕಟ್ಟಿ ಒಂದು ಬಾಟಲ್ಗೆ ಮಧ್ಯದಕ್ಕೆ ಮಧ್ಯ ಭಾಗಕ್ಕೆ ಎಸೆದು ಅದನ್ನ ಒಂದು ಕಲ್ ಕಟ್ಟಿರಿ ಸ್ವಲ್ಪ ಮುಳುಗುತ್ತೆ, ಆವಾಗ ಅಲ್ಲಿಂದ ಎಳ್ಕೋಬಹುದು. ಸೊ ಈ ರೀತಿ ಸ್ಯಾಂಪಲ್ನ ಸಂಗ್ರಹಣೆ ಮಾಡೋದು ವಿಧಾನಗಳು. ಸೊ ಸಂಗ್ರಹಣೆ ಮಾಡಿದ ದಿನಾನೇ ನೀವು ತಗೊಂಡು ಬರಬೇಕು ನೀರನ್ನಾದ್ರೆ. ಈಗ ಒಂದು ವಿಚಾರ ನನ್ನ ತಲೆಗೊಳ್ಳಿತು ಡಾಕ್ಟರ್, ಯಾಕಂತಂದ್ರೆ ಈಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರೈತ ಬಾಂಧವರಿಗೆ ಗೊಬ್ಬರ ಕೊಡುವಂತಹ ಒಂದು ಕಾಲಗಳು ಬಂದ್ಬಿಟ್ಟಿದೆ. ಹೌದು. ಆ ಮಣ್ಣು ಪರೀಕ್ಷೆ ಚೀಟಿ ಇತ್ತಪ್ಪ ಅಂತಂದ್ರೆ ಅವರು ಒಂದು ಹೊಲದ ಒಂದು ಕ್ಷೇತ್ರ ನೋಡಿಕೊಂಡು ಯಾವ ಒಂದು ಸಮಸ್ಯೆ ಬರ್ತದೆ ಅದಕ್ಕೆ ರೈತರು ಕಡ್ಡಾಯವಾಗಿ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಕೋಬೇಕಾ? ಹೌದು, ಮಾಡಿಸಿದ್ರೆ ಒಳ್ಳೇದು. ಯಾಕೆಂದ್ರೆ ಚೇತವಾಗಿ ಗೊಬ್ಬರನ ಹಾಕೋದು ತಪ್ಪುತ್ತೆ, ಸವಳು ಭೂಮಿ ಆಗೋದು ತಪ್ಪುತ್ತೆ. ಈವನ್ ನಾವು ಶಿಫಾರಸು ಮಾಡಿರ್ತೀವಲ್ಲ ಮಣ್ಣು ಪರೀಕ್ಷೆ ಮಾಡಿ ಆ ಗೊಬ್ಬರ ಅಷ್ಟೇ ಗೊಬ್ಬರ ಹಾಕಿದ್ರು ಅಷ್ಟೇ ಇಳುವರಿ ಬರುತ್ತೆ ಅಷ್ಟೇ ಇಳುವರಿ ಬರುತ್ತೆ. ಏನಾಗುತ್ತೆ ಇವಾಗ ಒಬ್ಬ ಮನುಷ್ಯ ಒಂದು 5 ರೊಟ್ಟಿ ತಿಂತಾನೆ ಅನ್ಕೊಳ್ಳಿ ಒಂದು ಟೈಮಲ್ಲಿ, ಅವನಿಗೆ 10 ರೊಟ್ಟಿ ಮುಂದೆ ಇಟ್ರಿ 5 ರೊಟ್ಟಿ ಬಿಡಲ್ವಾ? ಅವನು ಬಿಡಲ್ಲ, ವೇಸ್ಟ್ ಆಗುತ್ತೆ ಅದು, ಭೂಮಿಗೆ ಬೇಕಾಗಿರೋದಿಲ್ಲ, ನಾವು ಮಾಡಿರೋದೆಲ್ಲ ವೇಸ್ಟ್. ಹಂಗೇನೆ ಈ ಗಿಡಗಳು ಕೂಡ ಅವಕ್ಕೆ ಎಷ್ಟು ಪೋಷಕಾಂಶಗಳು ಬೇಕೋ ಬೆಳೆಗೆ ಅಷ್ಟೇ ತಗೊಳ್ಳೋದು, ಇನ್ ಮಿಕ್ಕಿದ್ದನ್ನೆಲ್ಲ ಅಲ್ಲೇ ಮಣ್ಣಲ್ಲೇ ಬಿಡುತ್ತೆ. ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಮಾತ್ರ ರೈತ ಬಾಂಧವರು ಬಳಸಬೇಕು. ಏನ್ ಹೇಳ್ತೀರಿ ಕೊನೆಗೆ ರೈತ ಬಾಂಧವರಿಗೆ, ಮಣ್ಣು ಮತ್ತೆ ನೀರು ಪರೀಕ್ಷೆ ಮಹತ್ವ ಇದ್ರ ಬಗ್ಗೆ ರೈತ ಬಾಂಧವರು ಹೇಗೆ ಜಾಗೃತರಾಗಬೇಕು ತಮ್ಮ ಕಿವಿ ಮಾತು? ಮಣ್ಣು ಅತಿ ಮುಖ್ಯವಾದ ಸಂಪನ್ಮೂಲ, ಇದನ್ನ ಕಾಪಾಡ್ಕೋಬೇಕು. ಇದರಿಂದ ಮುಂದಿನ ಪೀಳಿಗೆಗಳಿಗೆ ಒಂದು ದಾರಿದೀಪ ಆಗುತ್ತೆ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಒಂದು ಮಾಹಿತಿ ಇದೆ, ಪ್ರಪಂಚದಲ್ಲಿ ಪ್ರತಿದಿನ 8 ಕೋಟಿ ಅಂದರೆ 80 ದಶಲಕ್ಷ ಜನ ಉಪವಾಸ ಇರ್ತಾರೆ. ಏನಕ್ಕೆ ಅಂದರೆ ಎರಡೇ ರೀಸನ್, ಒಂದು ಕಡಿಮೆ ಪ್ರಮಾಣದ ಮಳೆ, ಇನ್ನೊಂದು ಅತಿ ಕಡಿಮೆ ಪ್ರಮಾಣದ ಗುಣಮಟ್ಟದ ಮಣ್ಣು. ಈ ಮಣ್ಣಿನ ಗುಣಮಟ್ಟನ ಕಾಪಾಡಲಿಲ್ಲ ಅಂದರೆ ಮುಂದಕ್ಕೆ ಯಾವುದೇ ಬೆಳೆಗಳನ್ನು ಬೆಳೆಯಕ್ಕಾಗಲ್ಲ, ಹಸಿವಿನ ಪ್ರಮಾಣ ಕಡಿಮೆ ಆಗಲ್ಲ. ಹಾಗಾಗಿ ರೈತ ಬಾಂಧವರಲ್ಲಿ ಏನು ವಿನಂತಿ ಅಂದರೆ ಆದಷ್ಟು ಈ 3 ವರ್ಷಕ್ಕೊಮ್ಮೆ ಕುಶ್ಮಿ ಜಮೀನಿನಲ್ಲಿ ಮತ್ತೆ 5 ವರ್ಷಕ್ಕೊಮ್ಮೆ ನೀರಾವರಿ ಜಮೀನಿನಲ್ಲಿ ಪರೀಕ್ಷೆ ಮಾಡಿ, ಅಂದ್ರೆ ನೀರಾವರಿ ಪ್ರದೇಶಕ್ಕೆ 3 ವರ್ಷ, ಸಾರಿ 3 ವರ್ಷದಲ್ಲಿ ನೀರಾವರಿ ಇದಕ್ಕೆ, 5 ವರ್ಷಕ್ಕೊಮ್ಮೆ ಖುಷ್ಕಿ ಇದರಲ್ಲಿ ಪರೀಕ್ಷೆ ಮಾಡಿಸಿ ಕಡ್ಡಾಯವಾಗಿ. ಈ ಶಿಫಾರಸು ಗೊಬ್ಬರ ಆಧಾರದ ಮೇಲೆ ನಿಮ್ಮ ಬಳಕೆ ಮಾಡಿ ಗೊಬ್ಬರಗಳನ್ನ, ಒಳ್ಳೆ ಬೆಳೆ ಬರುತ್ತೆ. ಹಾಗೂ